ಕಥಾಮೃತಂ ತಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾ ಜನಾ. ಇವತ್ತು ಶನಿವಾರವೇ ಇವತ್ತು ಯಾರ ಪ್ರಾರ್ಥನೆಯೂ ನಡೆಯಲಿಲ್ಲ. ಪ್ರಾರ್ಥನೆ ಕೆಲವು ಸರ್ತಿ ಕೆಲಸಕ್ಕೆ ಬರೋದಿಲ್ಲ. ಎಷ್ಟು ಪ್ರಾರ್ಥನೆ ಮಾಡಿದರೂ ಕೂಡ ಶರೀರ ಬಿಟ್ಟು ಆ ಕಡೆ ಹೋದವನನ್ನು ಮತ್ತೆ ಶರೀರಕ್ಕೆ ಬರ್ಸೋಕ್ಕೆ ಸಾಧ್ಯ ಉಂಟೆ? ಆದ್ರಿಂದ ನೋಡಿದ್ರು ಪ್ರಾರ್ಥನೆ ಕೆಲಸಕ್ಕೆ ಬರೋದಿಲ್ಲ ಅಂತ ಹಾಗೆಲ್ಲ ಹೇಳಿಬಿಟ್ರೆ ಎಲ್ಲ ವ್ಯತ್ಯಾಸ ಆಗೋಗ್ಬಿಡುತ್ತೆ. ಕೆಲವು ಕೆಲವು ಅನಿವಾರ್ಯವಾದಂತಹ ಪರಿಸ್ಥಿತಿಗಳು ಈ ಜಗತ್ತಿನಲ್ಲಿ ಇರುತ್ತವೆ. ನೋಡಿದ್ರೋ ಪ್ರಾರ್ಥನೆ ಮಾಡಿ ನಾನು ಏನನ್ನು ಬೇಕಾದರೂ ಸಾಧಿಸಬಲ್ಲೆ ಅಂತನ್ನುವ ಒಂದು ಜಂಬವನ್ನ ಅಡಗಿಸೋಕ್ಕಾದ್ರೂ ಪರಮಾತ್ಮ ಕೆಲವು ಸರ್ತಿ ಅದನ್ನು ಲಕ್ಷಿಸದೇ ಇರಬಹುದು. ಆಧ್ಯಾತ್ಮಿಕ ಅಹಂಕಾರ ಅಂತ ಒಂದಿದೆ, ಅದು ಬಹಳ ಸೂಕ್ಷ್ಮವಾದದ್ದು ಅಂತ ಹೇಳ್ತಾರೆ. ಅದೇನಾದರೂ ತಗಲ್ಕೊಳ್ತು ಅಂತ ಹೇಳಿದ್ರೆ ದೊಡ್ಡ ಹೊಡೆತ ಬೇಕಾಗುತ್ತೆ. ಸಣ್ಣ ಪುಟ್ಟ ಹೊಡೆತಕ್ಕೆಲ್ಲ ಆಧ್ಯಾತ್ಮಿಕ ಅಹಂಕಾರ ಅನ್ನೋದು ಅಡಗೋದಿಲ್ಲ ಅಂತ ಸ್ವಾಮಿ ಬ್ರಹ್ಮಾನಂದರು ಹೇಳ್ತಾರೆ. ಅಂತೂ ನಾವು ಯಥಾ ಪ್ರಕಾರ ಮುಂದುವರಿಸೋಣ. ಶ್ರೀರಾಮಕೃಷ್ಣರು ಈಶ್ವರಚಂದ್ರ ವಿದ್ಯಾಸಾಗರನಿಗೆ ಬೋಧನೆಯನ್ನ ನೀಡುವಲ್ಲಿ ನಿರತರಾಗಿದ್ದಾರೆ. ಅದಾಗಲೇ ಗೀತೆಯ ಸಾರಾಂಶವನ್ನ ಕಳೆದ ಶನಿವಾರ ಹೇಳಿದ್ರು, ಈಗ ಮುಂದುವರಿಸ್ತಾ ಇದ್ದಾರೆ. ಅದೇ ಗೀತೆಗೆ ಸಂಬಂಧಪಟ್ಟಂತೆ ಹೇಳ್ತಾರೆ, ಚೈತನ್ಯದೇವ ದಕ್ಷಿಣ ಭಾರತದಲ್ಲಿ ತೀರ್ಥಯಾತ್ರೆ ಮಾಡ್ತಾ ಇದ್ದಾಗ ಒಬ್ಬ ಗೀತೆ ಓದುತ್ತಾ ಇರೋದನ್ನ ಆತ ನೋಡಿದ. ಇನ್ನೊಬ್ಬ ಸ್ವಲ್ಪ ದೂರದಲ್ಲೇ ಕುಳಿತು ಅದನ್ನು ಕೇಳ್ತಾ ಹೊಳಿತಿದ್ದ. ಆತನ ಕಣ್ಣುಗಳಲ್ಲಿ ನೀರು ಸುಮ್ಮನೆ ತುಂಬಿಕೊಂಡಿತ್ತು. ಚೈತನ್ಯ ದೇವ ಆತನನ್ನ ಕೇಳಿದ, ಏನು ಇದೆಲ್ಲ ನಿನಗೆ ಅರ್ಥವಾಗುತ್ತದೆಯೇ? ಆತ ಹೇಳ್ದ, ಇಲ್ಲ, ಈ ಶ್ಲೋಕ ಎಲ್ಲಷ್ಟೂ ಅರ್ಥವಾಗೋದಿಲ್ಲ. ಆಗ ಚೈತನ್ಯ ದೇವ ಕೇಳ್ದ, ಹಾಗಾದ್ರೆ ಯಾಕೆ ಅಳ್ತಾ ಇದೆಯೇ ಮತ್ತೆ? ಭಕ್ತ ಹೇಳ್ದ, ನಾನು ಅರ್ಜುನನ ರಥ ನೋಡ್ತಾ ಇದ್ದೆ. ಶ್ರೀಕೃಷ್ಣ ಮತ್ತು ಅರ್ಜುನ ಅದರಲ್ಲಿ ಕುಳಿತು ಮಾತುಕತೆ ಆಡೋದನ್ನ ನಾನು ನೋಡ್ತಾ ಇದ್ದೆ. ಅದು ನನ್ನ ಕಣ್ಣಿಗೆ ಸ್ಪಷ್ಟವಾಗಿ ಗೋಚರಿಸ್ತಾ ಇತ್ತು, ಅದನ್ನು ನೋಡಿ ಅಳ್ತಾ ಇದ್ದೇನೆ. ಗೀತೆ ಅರ್ಥವಾಗೋದ್ರೆ ಹೀಗೆ ಅಂದ್ರೆ, ಯಾರು ಗೀತಾ ಪಾರಾಯಣಗಳನ್ನು ಮಾಡ್ತಾರೋ, ಯಾರು ಗೀತೆಯ ಅರ್ಥವನ್ನು ತಿಳ್ಕೊಂಡಿದ್ದಾರೋ, ಯಾರು ಗೀತೆಯ ಮೇಲೆ ಉಪನ್ಯಾಸ ಮಾಡ್ತಾರೋ ಇವ್ರನ್ನೆಲ್ಲ ಕಳಪೆ ಅಂತಂದ್ಬಿಡ್ಬಾರ್ದು, ಒಂದೇ ಸಲಕ್ಕೆ ಸಾರಿಸ್ಬಿಡ್ಬಾರ್ದು. ಅವರೆಲ್ಲರೂ ಕೂಡ ಗೀತೆಯ ಮರ್ಮವನ್ನ, ಭಾವಾರ್ಥವನ್ನ, ಭಾವವನ್ನ ಗ್ರಹಿಸುವ ದಿಸೆಯಲ್ಲಿ ಸಾಗ್ತಾ ಇದ್ದಾರೆ. ಸಂಸ್ಕಾರ ಸಂಸ್ಕಾರ ಅಂತಾಗಬೇಕು ಜೀವಕ್ಕೆ, ನುಣುಪಾಗಬೇಕು. ಸಂಸ್ಕಾರ ಆಗೋದು ಅಂದ್ರೆ ನುಣುಪಾಗೋದು. ಮನಸ್ಸು ಪರಿಶುದ್ಧವಾದ್ರೆ ಸುಸಂಸ್ಕೃತವಾಯಿತು ಅಂತ ಅರ್ಥ. ಕನ್ನಡಿಯ ಮೇಲಿದ್ದ ಧೂಳನ್ನ ತೆಗೆದಾಗ ಅದಕ್ಕೆ ಸಂಸ್ಕರಣವಾಯಿತು ಅಂತ ಅರ್ಥ. ಆಗ ಪ್ರತಿಫಲನ ಬಹಳ ಚೆನ್ನಾಗಿ ಆಗ್ತದೆ. ಹಾಗೆ ನಮ್ಮ ಮನದಲ್ಲಿ ಪರಮಾತ್ಮನ ಎಲ್ಲ ತತ್ವಗಳು ಕೂಡ ಸರಿಯಾದ ರೀತಿಯಲ್ಲಿ ಪ್ರತಿಫಲಿಸಬೇಕಾದ್ರೆ ಸಂಸ್ಕಾರ ಆಗಬೇಕು ಅಂದ್ರೆ ಶುದ್ಧವಾಗಬೇಕದು. ತಿಕ್ಕಿ ತಿಕ್ಕಿ ತಿಕ್ಕಿ ಶ್ರವಣ ಮನನ ನಿಧಿಧ್ಯಾಸನಗಳ ಮೂಲಕ ಅದು ಸುಸಂಸ್ಕೃತವಾಗಬೇಕು, ನಯವಾಗಬೇಕು, ನಾಜೂಕಾಗಬೇಕು. ಆಗ ಈ ಮನುಷ್ಯ ಇದಾನಲ್ಲ, ಇವನಂತೆ ಭಗವದ್ಗೀತೆಯನ್ನು ಓದ್ತಾ ಇರುವ ಸಂದರ್ಭದಲ್ಲಿ ಅದನ್ನು ನೋಡ್ತಾ ಇರಬಹುದು. ಒಂದೇ ಸಲಕ್ಕೆ ಅದು ಬರುತ್ತೆ ಅಂತ ನಿರೀಕ್ಷಿಸೋದು ಸರಿಯಲ್ಲ. ಅಥವಾ 10 ಸಲ ಓದಿದ್ರೂ ಕೂಡ ಅಂತ ಒಂದು ಸ್ಥಿತಿ ಬರಲಿಲ್ಲ ಅಂತ ನಿರಾಶರಾಗೋದು ಸರಿಯಲ್ಲ. ಒಂದಲ್ಲ ಒಂದು ದಿನ ಇಂತಹದ್ದೊಂದು ಸ್ಥಿತಿ ಬರ್ತದೆ ಅಂತ ಅನ್ನೋದನ್ನ ಶ್ರೀರಾಮಕೃಷ್ಣರ ಸತ್ಯವಾಕ್ಯ ಇಲ್ಲಿ ನೋಡಿದಿರುವುದರಿಂದ ನಾವು ಆ ಒಂದು ಮಾತಿನ ಮೇಲೆ ಭರವಸೆ ಇಟ್ಟು ನಮ್ಮ ಸಂಸ್ಕರಣದ ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇರಬೇಕು. ಇಂತಹ ಮಳೆಯಲ್ಲೂ ಕೂಡ ಅದು ಎಂಥ ಮಳೆ, ಅದು ಒಳಗಡೆಯ ಎಲುಬನ್ನೆಲ್ಲ ನಡುಗಿಸ್ತಾ ಇದೆ. ಅಂಥ ಚಳಿ ಕೊರತ ಕೂಡ ಪ್ರಾರಂಭ ಆಗಿಬಿಟ್ಟಿದೆ. ಅಂಥದ್ರಲ್ಲೂ ಕೂಡ ಈ ಒಂದು ಸ್ವಭಾವವನ್ನು ತುಂಬುವಷ್ಟು ಜನ ನೀವು ಓಡ್ ಬಂದಿದ್ದೀರಲ್ಲ. ಸಂಸ್ಕಾರ ಅಂದ್ರೆ ಅದೇನೆ, ಚಳಿ ಮಳೆ ಗುಡುಗು ಸಿಡ್ಲು ಮಿಂಚು ಎಲ್ಲ ಪ್ರತಿಬಂಧಕಗಳನ್ನು ಕೂಡ ಬದಿಗೆ ತಳ್ಳಿ ಬಂದು ಕುಳಿತುಕೊಳ್ತಕ್ಕಂಥದ್ದು, ಅದನ್ನು ಕೇಳತಕ್ಕಂಥದ್ದು, ಕೇಳತಕ್ಕಂಥದ್ರಲ್ಲಿ ಆಸಕ್ತಿ ವಹಿಸತಕ್ಕಂಥದ್ದು, ಆ ಕೇಳೋದ್ರ ಮೂಲಕವೇ ಏನೋ ಒಂದು ಆನಂದ ಬರ್ತದೆ ಅಂತ ಹೇಳ್ತಕ್ಕಂಥದ್ದು ನಿಮ್ ಜೀವಕ್ಕೆ ಅನುಭವಕ್ಕೆ ಬರ್ತಾ ಇದೆ. ಅದಕ್ಕೋಸ್ಕರವೇ ಅವೆಲ್ಲವನ್ನೂ ಕೂಡ ಗಣಿಸದೇನೆ ನೀವು ಬಂದಿದ್ರಿ. ನಾನು ಕೂಡ ಹಾಗೆ ಅಲ್ಲಿ ಆ ಮಳೆ ಒಳಗೆ ಎರಚಲೊಳಗೆ ಕುಳಿತಿದ್ದೆ. ಇವರು ಅಷ್ಟೊಂದು ಶ್ರದ್ಧಾಭಕ್ತಿಯಿಂದ ಬರುವತ್ತಿಗೆ ನಾನೊಬ್ಬ ಯಾತಕ್ಕೆ ರಕ್ಷಣೆ ಮಾಡಿಕೊಳ್ಬೇಕು ಶರೀರವನ್ನ ಅಂತ ಅಂದ್ರೆ ನೇಡಿ ಸಂಪೂರ್ಣ ವಾಸಿಯಾಗಿತ್ತು ಅನ್ನಿ. ಸಂಸ್ಕಾರ ಅಂತ ಹೇಳ್ತಕ್ಕಂಥದ್ದು ಒಂದು ಪರಿಪೂರ್ಣ ಅವಸ್ಥೆಗೆ ಬಂದು ಮುಟ್ಟಿದಾಗ ಸ್ವಾಭಾವಿಕವಾಗಿಯೇ ಪರಮಾತ್ಮನ ವಿಷಯವಾದಂತಹ ಆಸಕ್ತಿ, ಪರಮಾತ್ಮನ ವಿಷಯವಾಗಿ ಕೇಳಬೇಕು ಅಂತ ಹೇಳ್ತಕ್ಕಂಥ ಆಸಕ್ತಿ ತಾನೇ ತಾನಾಗಿ ಉದಿಸ್ತದೆ. ನೀವೆಲ್ಲ ಅದಕ್ಕೆ ಸಾಕ್ಷಿಯಾಗಿ ಇವತ್ತು ಇದ್ದೀರಿ. ಹೀಗಂತ ಹೇಳಿದ ಮಾತ್ರಕ್ಕೆ ಯಾವ ಯಾರು ಇವತ್ತು ಬರೋಕ್ಕಾಗಲಿಲ್ವೋ ಅವರೆಲ್ಲ ಸಂಸ್ಕಾರ ಕಡಿಮೆ ಇದೆ ಅಂತ ಒಂದೇ ಸಂತಿ ಸಾರಿಸಿಬಿಡಬಾರ್ದು. ಯಾತಕ್ಕೆ ಅಂತ ಹೇಳಿದ್ರೆ ಅವ್ರಲ್ಲಿ ಆಸಕ್ತಿ ಇರಬಹುದು ಬಹಳ ದೂರ, ಬಹಳ ದೂರ ದೂರದಿಂದ ಬರ್ತಕ್ಕಂಥವ್ರಲ್ಲ ಇದ್ದಾರೆ. ಎಷ್ಟೇ ಆಸಕ್ತಿ ಇದ್ರೂ ಕೂಡ, ಎಷ್ಟೇ ಸಂಸ್ಕಾರವಿದ್ರೂ ಕೂಡ ಶಾರೀರಿಕವಾದ ಅಡೆತಡೆ, ದೂರ ಪ್ರಯಾಣ ಇವುಗಳೆಲ್ಲ ಅಡೆತಡೆಯಾಗಿ ನಿಲ್ಲೋದ್ರಿಂದ ಬರೋಕ್ ಸಾಧ್ಯವಿಲ್ಲ. ಅವರ ಆತ್ಮವು ಕೂಡ ಅಲ್ಲಿ ತುಡಿತಾ ಇರಬಹುದು, ಅಯ್ಯೋ ಇವತ್ತು ಹೋಗಕ್ಕಾಗ್ಲಿಲ್ವಲ್ಲ, ಅಲ್ಲಿ ನಡೀತಾ ಇದೆ ಅಂತನ್ನುವ ಭಾವದಿಂದಲೇನೆ ಅವರೆಲ್ಲ ಇಲ್ಲಿ ಬಂದು ಕೂತಿರಬಹುದು. ಅಂತೂ ನಮ್ಮ ಸಂಸ್ಕಾರ ಅಂತ ಹೇಳ್ತಕ್ಕಂಥದ್ದು ಸರಿಯಾದ ಒಂದು ಪರಿಪಾಕವನ್ನು ಹೊಂದಿದಾಗ ಹೇಗೆ ಇಲ್ಲಿ ಆ ಒಬ್ಬ ಅಜ್ಞ ಸಾಮಾನ್ಯ ವ್ಯಕ್ತಿ ಭಗವದ್ಗೀತೆಯ ಶ್ಲೋಕವನ್ನು ಪಡಿಸೋದಕ್ಕೆ ಸಾಧ್ಯವಿಲ್ಲಿರತಕ್ಕಂಥ ಒಬ್ಬ ವ್ಯಕ್ತಿ ಗೀತೆಯ ಸಾರವನ್ನೇ ಸಾಕ್ಷಾತ್ತಾಗಿ ಕಣ್ಣು ಮುಂದೆ ಕಂಡು ಕಂಡದ್ದಲ್ದನೇನೆ ಆನಂದ ಭರಿತನಾಗಿ ಕಣ್ಣೀರು ಸುರಿಸ್ತ, ಆ ಸುರಿಸಿದ ಕಣ್ಣೀರನ್ನು ಕೂಡ ಬಾಯಿಂದ ಚಪ್ಪರಿಸ್ತ ಆನಂದವನ್ನು ಅನುಭವಿಸಬೇಕಾದ್ರೆ ಇದೊಂದು ಸಾಧ್ಯ ಅಂತನ್ನೋದನ್ನ ಶ್ರೀರಾಮಕೃಷ್ಣ ಅದನ್ನು ಎತ್ತಿ ಆಡ್ತಾ ಇದ್ದಾರೆ. ಆ ಶ್ರೀ ಚೈತನ್ಯರು ಯಾವಾಗ ಇತ್ತ ಕಡೆಗೆ ಬಂದ್ರು, ಯಾವಾಗ ಈ ಘಟನೆ ನಡೆಯಿತು ಅಂತನ್ನೋದು ಬಹುಶಃ ಚೈತನ್ಯ ಚರಿತಾಮೃತವನ್ನು ಓದಿದವರು ಕೂಡ ನೆನಪಿಟ್ಕೊಂಡಿಲ್ಲ, ಅದು ಶ್ರೀರಾಮಕೃಷ್ಣ ನೆನಪಿಟ್ಕೊಂಡಿದ್ದಾರೆ. ಅದಕ್ಕೆ ಇದೇ ಪ್ರಾಮುಖ್ಯವಾದ್ದು. ಮನಸ್ಸು ಶುದ್ಧವಾಗಿದೆ ಇಲ್ಲ ಅಂತನ್ನೋದಕ್ಕೆ ಏನು ಸಾಕ್ಷಿ ಅಂತಂದ್ರೆ ಶಾಸ್ತ್ರದ ಮರ್ಮ ಬಹಳ ಬೇಗ ಗೋಚರಿಸ್ತದೆ. ಅಥವಾ ಒಂದು ಕಥೆ, ಆ ಕಥೆಯಲ್ಲಿ ಪ್ರಧಾನವಾದಂತಹ ಒಂದು ಭಾಗ ಏನಿದೆಯೋ, ಒಂದೇ ಭಾಗ, ಒಂದು ಗಂಟೆ ಕಥೆ ಮಾಡಿದ್ರೆ 5 ನಿಮಿಷ ಸಾರ ಇರ್ತದೆ ಅದರಲ್ಲಿ. ಆ 5 ನಿಮಿಷದ ಸಾರವನ್ನ ಒಂದು ಗಂಟೆ ಕಥೆಯನ್ನು ಕೇಳಿದ ಮೇಲೆ ಯಾರು ಗ್ರಹಿಸ್ತಾರೋ ಅವನ ಮನಸ್ಸು ಬಹಳ ಶುದ್ಧವಾಗಿದೆ ಅಂತ ಅರ್ಥ. ಬಾಕಿ ಉಳಿದವರು ಇಡೀ ಕಥೆಯನ್ನು ಹೇಳಿದರೂ ಕೂಡ ಅವರ ಮನಸ್ಸು ಶುದ್ಧವಾಗಿದೆ ಅಂತ ಹೇಳೋಕ್ಕಾಗೋದಿಲ್ಲ. ಅಲ್ಲಿ ಗ್ರಹಣ ಶಕ್ತಿ ಚೆನ್ನಾಗಿದೆ, ಇಡೀ ಕಥೆಯನ್ನು ಹಾಗಾಗಿ ನೆನಪಿಟ್ಕೊಂಡು ಹಾಗಾಗಿ ಹೇಳ್ತಾರೆ ಟೇಪ್ ರೆಕಾರ್ಡರ್ ತರ ಅಷ್ಟೇ. ಈ ಮುಖ್ಯಾಂಶವನ್ನ ಹಿಡಿದುಕೊಂಡು ಅಲ್ಲಿ ಪರಿಭಾವಿಸತಕ್ಕಂಥದ್ದು, ಅದನ್ನು ಆಸ್ವಾದಿಸತಕ್ಕಂಥದ್ದು, ಇದು ಬಹಳ ಮುಖ್ಯ. ಶ್ರೀರಾಮಕೃಷ್ಣರು ಈ ಕಥೆಯನ್ನ, ಈ ಒಂದು ಕಥಾ ಭಾಗವನ್ನ ಪ್ರಧಾನವಾಗಿ ಎತ್ತಿ ಹಿಡಿದು ಹೇಳ್ತಾ ಇದ್ದಾರೆ. ಮುಂದೆ ಬೇರೊಂದು ವಿಷಯವನ್ನು ಹೇಳ್ತಾರೆ. ವಿಜ್ಞಾನಿ ಯಾಕೆ ಭಕ್ತಿಯನ್ನು ಆಶ್ರಯಿಸಿಕೊಂಡಿರ್ತಾನೆ ಗೊತ್ತೇ? ಈ ಅಹಂ ಅಂತನ್ನೋದು ಹೋಗದೇ ಇರೋದ್ರಿಂದ, ಸಮಾಧಿಯ ಅವಸ್ಥೆಯಲ್ಲಿ ಅದು ಹೊರಟು ಹೋಗುತ್ತದೆ ಅಂತನ್ನೋದೇನೋ ನಿಜ, ಆದರೆ ಅದು ಮತ್ತೆ ಬಂದು ಬಿಡುತ್ತದೆ. ಸಾಧಾರಣ ಜೀವರ ಅಹಂ ಎಂದಿಗೂ ಹೋಗುವುದೇ ಇಲ್ಲ. ಅಶ್ವತ್ಥ ವೃಕ್ಷವನ್ನು ಇಂದು ಕತ್ತರಿಸೋ, ಮಾರನೇ ದಿನವೇ ಅದು ಚಿಗುರಿ ಆಯಿತು ಅಂತನೋ ಈ ಮಾತನ್ನ ಹೇಳಿದ್ರು. ಇದು ಬೇರೆ ವಿಷಯ. ಈಗ ಶಾಸ್ತ್ರದ ಮರ್ಮವನ್ನ ಅರಿಯೋದಕ್ಕೆ ಯಾತಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂದ್ರೆ ಅಹಂಕಾರ ಅಂತನೋದು ಒಂದು ಅಡ್ಡವಾಗಿರ್ತದೆ. ಈ ಅಹಂಕಾರ ಎಲ್ಲಿವರೆಗೆ ನಮ್ಮಲ್ಲಿ ಇರ್ತದೆ ಅಂತಂದ್ರೆ, ಶ್ರೀರಾಮಕೃಷ್ಣ ಹೇಳ್ತಾರೆ ವಿಜ್ಞಾನಿಯೂ ಕೂಡ ಅಹಂಕಾರ ಇರ್ತದೆ. ವಿಜ್ಞಾನಿ ಅಂದ್ರೆ ಯಾರು? ಜ್ಞಾನವನ್ನು ದಾಟಿ ಆ ಕಣ್ಣು ಮುಚ್ಚಿಕೊಂಡಾಗ ಯಾವ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾನೋ, ಅವನು ಕಣ್ಣು ತೆರೆದಾಗಲೂ ಕೂಡ ಯಾವಾಗ ಅದೇ ಪರಮಾತ್ಮ ನೋಡೋಕೆ ಸಮರ್ಥನಾಗ್ತಾನೋ ಅವನೇ ವಿಜ್ಞಾನಿ. ಇಲ್ಲಿ ಅಂತಹ ವಿಜ್ಞಾನಿಯೂ ಕೂಡ ಒಂದ್ ಸ್ವಲ್ಪ ಅಹಂಕಾರವನ್ನು ಇಟ್ಕೊಂಡಿರ್ತಾನೆ. ಅಹಂಕಾರ ಇಲ್ಲಿದ್ರೆ ಅವನು ಬದುಕೋದಕ್ಕೆ ಸಾಧ್ಯವಿಲ್ಲ, ಶರೀರ ಬಿದ್ದು ಹೋಗ್ತದೆ. ಆದ್ರೆ ಅವನು ಭಕ್ತ ಅಹಂ ಅನ್ನೋದನ್ನ ಇಟ್ಕೊಂಡಿರ್ತಾನೆ, ಅಥವಾ ವಿದ್ಯಾ ಅಹಂ ಅಂತ ಅನ್ನೋದನ್ನು ಇಟ್ಕೊಂಡಿರ್ತಾನೆ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಯಾತಕ್ಕೋಸ್ಕರ ಅದನ್ನ ಇಟ್ಕೊಳ್ಳೇಬೇಕಾಗಿದೆ ಅಂದ್ರೆ ಸುಮ್ಮನೆ ಸುಮ್ಮನೆ ಹೋಗೋದೇ ಇಲ್ಲ. ಅದು ಈ ಅಹಂಕಾರದ ಕುರಿತಾಗಿ ಶ್ರೀರಾಮಕೃಷ್ಣ ಈ ರೀತಿಯಲ್ಲಿ ಹೇಳಿದ್ರಲ್ಲ, ಇದೇ ಶ್ರೀರಾಮಕೃಷ್ಣ ಹಿಂದೊಮ್ಮೆ ಕೃಷ್ಣ ಆಗಿ ಬಂದಿದ್ರಲ್ಲ, ಶ್ರೀರಾಮಕೃಷ್ಣ ಹೇಳಿದ್ದಾರೆ ಯಾರು ರಾಮನಾಗಿ ಬಂದಿದ್ನೋ ಯಾರು ಕೃಷ್ಣನಾಗಿ ಬಂದಿದ್ನೋ ಅವನೇ ಇಂದು ಈ ಶರೀರದಲ್ಲಿ ರಾಮಕೃಷ್ಣನಾಗಿ ಬಂದಿದ್ದಾನೆ, ಇದು ನಿನ್ನ ವೇದಾಂತದ ದೃಷ್ಟಿಯಿಂದ ಅಲ್ಲ ಅಂತ ಹೇಳಿದ್ರಲ್ಲ. ಅಂದ ಮೇಲೆ ಆ ಗೀತೆಯನ್ನು ಹೇಳಿದವರು ಯಾರಪ್ಪ ಅಂತಂದ್ರೆ ನಮ್ಮ ಶ್ರೀರಾಮಕೃಷ್ಣ ಹಿಂದೆ ಕೃಷ್ಣರಾಗಿ ಬಂದಿದ್ರು. ರಾಮ ಕಳಚಿಕೊಂಡಿತ್ತಲ್ಲಿ, ರಾಮನಾಗಿ ಬಂದಿದ್ದಾಗ ಕೃಷ್ಣ ಇನ್ನೂ ಹುಟ್ಟಿರಲಿಲ್ಲ. ಕೃಷ್ಣನಾಗಿ ಬಂದಾಗ ರಾಮನ ಕೊಂಡಿ ಕಳಚಿತ್ತು, ಪುನಃ ಈ ಕಲಿಯುಗದಲ್ಲಿ ಶ್ರೀರಾಮಕೃಷ್ಣ ಎರಡು ಸೇರಿಸಿಕೊಂಡು ಬಂದ್ಬಿಟ್ರು. ಕೃಷ್ಣನಾಗಿ ಬಂದಿದ್ದಾಗ ಏನು ಹೇಳಿದ್ರು ಈ ಅಹಂಕಾರದ ಬಗ್ಗೆ? ಅಸತ್ಯಂ ಅಪ್ರತಿಷ್ಠಂತೆ ಜಗದಾಹುರ ನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ. ಅಹಂಕಾರಿ ಹೇಳ್ತಾನಂತೆ ಈ ಜಗತ್ತು ಅಸತ್ಯ, ಪ್ರತಿಷ್ಠೆ ಇಲ್ಲದ್ದು ಅಂದ್ರೆ ಆಧಾರವೇ ಇಲ್ಲದ್ದು, ಈಶ್ವರನೂ ಕೂಡ ಇಲ್ಲ. ಇದು ಈ ಪ್ರಪಂಚ ಅನ್ನೋದು ಸ್ತ್ರೀ ಪುರುಷರ ಸಂಯೋಗದಿಂದ ಉಂಟಾದದ್ದು, ಮತ್ತಿನೇನೋ ತಿಳ್ಕೊಂಡ್ರಿ, ಕಾಮವೇ ಈ ಸೃಷ್ಟಿಗೆ ಕಾರಣ. ಇದು ಆ ಅಹಂಕಾರಿಗಳ ಮಾತಂತೆ. ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮೋ ಅಲ್ಪಬುದ್ಧಯ ಪ್ರಭವಂತಿ ಉಗ್ರಕರ್ಮಾಣ ಕ್ಷಯಾಯ ಜಗತೋ ಅಹಿತಾಹ. ಅವರ ಈ ಒಂದು ನಾಸ್ತಿಕ ವಾದವನ್ನು ಆಶ್ರಯಿಸಿಕೊಂಡು ನಷ್ಟಾತ್ಮರಾಗಿರತಕ್ಕಂತಹ ಅವರು, ಅಲ್ಪ ಬುದ್ಧಿಗಳಾಗಿರತಕ್ಕಂತಹ ಅವರು, ಕ್ರೂರ ಕರ್ಮಿಗಳಾಗಿರತಕ್ಕಂತಹ ಅವರು, ಲೋಕ ಶತ್ರುಗಳು ಆಗಿರತಕ್ಕಂತಹ ಅವರು ಈ ಜಗತ್ತಿನ ನಾಶಕ್ಕೆ ಕಾರಣವಾಗುತ್ತಾರೆ. ಅಹಂಕಾರ ಅತಿಯಾದಾಗ ಜಗತ್ತಿನ ನಾಶ ಅವರಿಂದ ಆಗ್ತಾ ಇರುತ್ತದೆ. ಎಲ್ಲರೂ ಕೂಡ ಕಷ್ಟಕ್ಕೆ, ಸಜ್ಜನರೆಲ್ಲ ಕಷ್ಟಕ್ಕೆ ಗುರಿಯಾಗುವಂತೆ ಆಗಿಬಿಡುತ್ತದೆ. ಕಾಮಮಾಶ್ರಿತ್ಯ ದುಷ್ಪೂರಂ ದಂಭಮಾನ ಮದಾನ್ವಿತಾಹ ಮೋಹಾದ್ ಗ್ರಹೀತ್ವಾ ಅಸದ್ಗ್ರಹಾನ್ ಪ್ರವರ್ತಂತೆ ಅಶುಚಿವ್ರತಾಹ. ತೃಪ್ತಿಪಡಿಸಲಾಗದ ಕಾಮವನ್ನ ಇವರು ಆಶ್ರಯಿಸಿಕೊಂಡಿರುತ್ತಾರೆ. ಆ ಕಾಮ ತೃಪ್ತಿ ಹೊಂದುವಂತಹದ್ದಲ್ಲ, ಇವರು ಬಿಡುವಂತಹದ್ದಲ್ಲ. ದಂಭ ಮಾನ ಮದ ಇವುಗಳಿಂದ ಕೂಡಿರುತ್ತಾರೆ. ಮೋಹದಿಂದಾಗಿ ಯಾವುದನ್ನು ಹಿಡಿದುಕೊಳ್ಳಬಾರದೋ ಅದನ್ನೇ ಹಿಡಿದುಕೊಳ್ಳುತ್ತಾರೆ. ಅಶುಚಿಯಾದ ನಿಯಮಗಳಿಂದ ಕೂಡಿರುತ್ತಾರೆ. ಎಲ್ಲ ಕೊಳಕು ಸಂಪ್ರದಾಯಗಳಿಂದ ಇವರು ಜೀವನ ನಡೆಸ್ತಾ ಇದ್ದಾರೆ. ಚಿಂತಾಂ ಅಪರಿಮೇಯಾಂಚ ಪ್ರಲಯಾಂತಾಂ ಉಪಾಶ್ರಿತಾಃ ಕಾಮೋಪಭೋಗ ಪರಮ ಏತಾವದಿತಿ ನಿಶ್ಚಿತಾಃ ಆಶಾಪಾಶ ಶತೈರ್ಬದ್ಧಾಃ ಕಾಮಕ್ರೋಧ ಪರಾಯಣಾಃ ಈಹಂತೆ ಕಾಮಭೋಗಾರ್ಥಂ ಅನ್ಯಾಯೇನ ಅರ್ಥಸಂಚಯಾನ. ಅನಂತವೂ ಪ್ರಳಯಾಂತವೂ ಆದ ಚಿಂತೆಯನ್ನು ಆಶ್ರಯಿಸಿದವರಾಗಿ, ಕಾಮೋಪಭೋಗ ಪರಾಯಣರಾಗಿ, ಕಾಮೋಪಭೋಗವೇ ಜೀವನದ ಅತ್ಯಂತ ಶ್ರೇಷ್ಠವಾದ ವಸ್ತು ಅಂತ ತಿಳಿದವರಾಗಿ, ಈ ಜಗತ್ತೆಲ್ಲ ಇಷ್ಟೇ ಅಂತನೋ ಒಂದು ನಿರ್ಣಯಕ್ಕೆ ಬಂದವರಾಗಿ, ಆಶೆ ಅಂತನೋ ನೂರಾರು ಹಗ್ಗಗಳಿಂದ ಕಟ್ಟಲ್ಪಟ್ಟವರಾಗಿ, ಕಾಮ ಕ್ರೋಧ ಪರಾಯಣರಾಗಿ, ಕಾಮದ ಭೋಗಕ್ಕಾಗಿ ಅನ್ಯಾಯದ ಧನ ಸಂಚಯಗಳನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಕಾಮ ಅಂದ್ರೆ ಕೇವಲ ಹೆಣ್ಣು ಗಂಡು ಅಲ್ಲ, ಸಿನಿಮಾಕ್ಕೆ ಹೋಗ್ತಕ್ಕಂತಹದ್ದು ಕಾಮ, ದಿವಸಕ್ಕೆ ಎರಡೆರಡು ಶೋ ನೋಡಕ್ ಹೊರಡ್ತಕ್ಕಂತಹದ್ದು ಕೂಡ, ಇನ್ನು ಲೌಕಿಕವಾದಂತಹ ಬಗೆ ಬಗೆಯ ಭೋಗಗಳೆಲ್ಲ ಇವೆ. ಅವುಗಳನ್ನೆಲ್ಲ ಒಬ್ಬ ಜೀವ ಅನುಭವಿಸಬೇಕು ಅಂತ ಹೇಳಿದ್ರೆ ಎಷ್ಟು ಹಣ ಬೇಕಾಗುತ್ತೆ, ಎಷ್ಟು ಸಂಪಾದನೆ ಮಾಡಿದರೂ ಕೂಡ ಸಾಲದಾಗ್ತದೆ. ಆದ್ರಿಂದ ಅವನು ನ್ಯಾಯವಾದ ರೀತಿಯಲ್ಲಿ ಸಂಪಾದನೆ ಮಾಡಿ ತನ್ನ ಆಸೆಯನ್ನು ಈಡೇರಿಸಿಕೊಳ್ಳಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ತನಗೆ ಬೇಕಾದಂತಹ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವುದಕ್ಕೆ ಬೇಕಾಗುವಷ್ಟು ಕೆಲಸ ಕಾರ್ಯ ಮಾಡಬಲ್ಲ, ಬೇಕಾಗುವಷ್ಟು ಸಂಪಾದನೆ ಮಾಡಬಲ್ಲ. ಆದರೆ ತನ್ನ ಆಸೆಗಳನ್ನು ಪೂರೈಸುವಷ್ಟು ಸಂಪಾದನೆ ಮಾಡೋದಕ್ಕೆ ಈ ಜಗತ್ತಿನಿಂದ ಯಾರಿಂದಲೂ ಸಾಧ್ಯವಿಲ್ಲ. ಆಸೆಯ ಬಗ್ಗೆ ಶ್ರೀಕೃಷ್ಣ ಹೇಳ್ತಾನೆ, ಮಹಾಶನೋ ಮಹಾಪಾಪ್ಮ ವಿಧ್ಯೇನ ನಿಹ ವೈರಿಣಂ ಅಂತ. ಮಹಾ ಅಶನ, ಬಹಳ ದೊಡ್ಡ ಊಟ ಉಳ್ಳದ್ದು ಈ ಕಾಮ ಅಂತ ಹೇಳ್ತಕ್ಕಂಥದ್ದು. ಎಷ್ಟು ಉಂಡ್ರೂ ಕೂಡ ಅಲ್ಲಿ ತೃಪ್ತಿ ಅನ್ನೋದು ಬರೋದೇ ಇಲ್ಲ. ಮೇಲ್ಗಡೆಯಿಂದ ಬಾಯಿ, ಕೆಳಗಡೆ ತಳ ಇಲ್ಲ ಅಷ್ಟೇ. ಈ ಆಸೆಗೆ ಬಾಯಿಗೆ ಹಾಕೋದೇನೋ ಬಂತು, ಅದು ಉಳಿಯೋದು ಅಂತ ಇಲ್ವೇ ಇಲ್ಲ. ಕೆಳಗಡೆ ತಳವೇ ಇಲ್ಲ, ಹೊರಟೋಗ್ತಾ ಇರ್ತದಿಲ್ಲೋ. ಆದ್ರಿಂದ ಇಂಥ ಒಂದು ಪೂರೈಸಲಾಗದ ಆಸೆಯನ್ನ ಪೂರೈಸಿಕೊಳ್ತೇನೆ ಅಂತ ಈ ಅಹಂಕಾರಿ ಪ್ರಯತ್ನ ಪಡ್ತಾನೆ. ಅಹಂಕಾರದಿಂದ ವಿಮೂಢನಾದಂತಹ ಅವನು ದುಷ್ಪೂರವಾದಂತಹ, ಪೂರೈಸುವುದಕ್ಕೆ ಸಾಧ್ಯವಿಲ್ಲದಂತಹ ಆಸೆಗಳನ್ನ ಈಡೇರಿಸಿಕೊಳ್ತೇನೆ ಅಂತ ಪ್ರಯತ್ನ ಪಡ್ತಾನೆ. ಆದರೆ ಸಾಧ್ಯವಾಗುವುದಿಲ್ಲ, ಅದಕ್ಕೆ ಬೇಕಾಗುವಷ್ಟು ಹಣ ಸಾಕಾಗುವುದಿಲ್ಲ ಅವನಿಗೆ. ಆಗ ಅನ್ಯಾಯದಿಂದ ಹಣವನ್ನು ಸಂಪಾದನೆ ಮಾಡ್ತಾನೆ ಮನುಷ್ಯ. ಇವತ್ತು ಅನ್ಯಾಯದಿಂದ ಹಣ ಸಂಪಾದನೆ ಮಾಡೋದು ಯಾತಕ್ಕೆ ಅಂತ ಹೇಳಿದ್ರೆ, ಅವನಿಗೆ ಬೇಕಾದ್ದು ಸಿಗಲಿಲ್ಲ ಅಂತ ಅರ್ಥ ಅಲ್ಲ. ಅವನಿಗೆ ಅವಶ್ಯಕವಾದದ್ದೆಲ್ಲ ಸಿಗುವಂತಹ ವ್ಯವಸ್ಥೆ ಇವತ್ತು ಇದೆ. ಆದರೆ ಅವನ ಆಸೆಯನ್ನು ಪೂರೈಸುವಂತಹ ವ್ಯವಸ್ಥೆ ಹಿಂದೂ ಇರಲಿಲ್ಲ, ಇವತ್ತು ಇರುವುದಿಲ್ಲ, ನಾಳೆಗೂ ಇರುವುದಿಲ್ಲ. ಅಹಂಕಾರಿ ಆದಂತಕ್ಕ ಅವನಿಗೆ ಈ ಬಗೆಯ ಒಂದು ಆಸೆ ಇರ್ತದೆ. ತನ್ನ ಆಸೆಯನ್ನು ಈಡೇರಿಸಿಕೊಳ್ಳಬೇಕು, ತನ್ನ ಆಸೆಗಳನ್ನ ಪೂರೈಸಿಕೊಳ್ಳಬೇಕು ಅಂತ ಆಸೆ ಇರ್ತದೆ. ಆ ಆಸೆಯನ್ನು ಪೂರೈಸುವುದಕ್ಕೆ ಸಾಧ್ಯವಿಲ್ಲ, ಇವನು ಬಿಡೋದಿಲ್ಲ. ಆದ್ರಿಂದ ಅನ್ಯಾಯದಿಂದ ಹಣ ಸಂಪಾದನೆ ಮಾಡ್ತಾನೆ ಅಂತ ಶ್ರೀಕೃಷ್ಣ ಅವತ್ತೇ ಹೇಳಿದ್ದ. ಆದ್ರಿಂದ ಯಾರ್ಯಾರು ಅನ್ಯಾಯದಿಂದ ಹಣ ಸಂಪಾದನೆ ಮಾಡ್ತಾ ಇದ್ದಾರೋ ಅವರು ಅಹಂಕಾರಿಗಳು, ಮಹಾಕಾಮಿಗಳು ಅಂತ ತೀರ್ಮಾನ. ಇದಮದ್ಯ ಮಯಾ ಲಬ್ಧಂ ಇದಂ ಪ್ರಾಪ್ಸ್ಯೇ ಮನೋರಥಂ ಇದಮಸ್ತಿ ಇದಮಪಿ ಮೇ ಭವಿಷ್ಯತಿ ಪುನರ್ಧನಂ. ಆ ಅಹಂಕಾರಿ ಹೇಳ್ತಾನಂತೆ, ಇಂದು ನನಗೆ ಇದು ಸಿಕ್ತು, ನನ್ನ ಈ ಮನೋರಥವನ್ನ ಈ ರೀತಿಯಲ್ಲಿ ಈಡೇರಿಸಿಕೊಳ್ತೇನೆ, ಇವತ್ತು ನನಗೆ ಇಷ್ಟು ಹಣ ಸಿಕ್ಕಿತು, ನಾಳೆ ಅವರ ಹತ್ರ ಅಷ್ಟೊಂದು ಹಣ ಇದೆಯಲ್ಲ ಅದನ್ನು ನನ್ನದಾಗಿಸಿಕೊಳ್ತೇನೆ. ಇದಮಸ್ತಿ ಇದಮಪಿ ಮೇ ಭವಿಷ್ಯತಿ, ಈಗ ಅಷ್ಟು ಹಣ ಇದೆ, ಇನ್ನು ಮುಂದೆ ಅಷ್ಟು ಹಣ ಮಾಡ್ತೇನೆ, ಪುನರ್ಧನಂ ಪುನಃ ಆ ಧನವನ್ನು ಪ್ರಾಪ್ತಿ ಮಾಡಿಕೊಳ್ತೇನೆ. ಅಸೌ ಮಯಾ ಹತ ಶತ್ರು ಹನಿಷ್ಯೇ ಚಾಪರಾನಪಿ ಈಶ್ವರೋಹಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ. ಏನವನ ಟಾಟೋಪ ಹೇಳ್ತಾನೆ, ಈ ಶತ್ರು ಇದಾನಲ್ಲ ನನ್ನ ಶತ್ರು, ಅವನನ್ನು ಕೊಂದೇ ಹೊತ್ತು. ಇತರ ಶತ್ರುಗಳು ಇದ್ದಾರೆ, ಅವ್ರನ್ನು ಬಿಡ್ತೇನೆಯೇ, ನಾಳೆ ದಿನ ಅವ್ರನ್ನೂ ಕೊಲ್ತೇನೆ, ನಾನೇ ಈಶ್ವರ, ನಾನೇ ಭೋಗಿ, ನಾನೇ ಸಿದ್ಧ ಪುರುಷ, ನಾನೇ ಬಲವಂತ, ನಾನೇ ಸುಖಿ, ಎಲ್ಲ ನಾನೇ. ಆಢ್ಯೋಭಿಜನವಾನಸ್ಮಿ ಕೋನ್ಯೋಸ್ತಿ ಸದೃಶೋ ಮಯಾ ಯಕ್ಷೇ ದಾಸ್ಯಾಮಿ ಮೋದಿಷ್ಯ ಇತ್ಯಜ್ಞಾನ ವಿಮೋಹಿತಾಃ ಅನೇಕ ಚಿತ್ತ ವಿಭ್ರಾಂತ ಮೋಹಜಾಲ ಸಮಾವೃತಾಃ ಪ್ರಸಕ್ತಾಃ ಕಾಮಭೋಗೇಶು ಪತಂತಿ ನರಕೇ ಅಶುಚೌ. ಆಮೇಲೆ ಅವನು ಹೇಳ್ತಾನೆ, ನಾನು ಹಣವಂತ, ನಾನು ಕುಲೀನ, ಯಾರಲ್ಲಿ ಹಣ ಇದೆಯೋ ಅವನೇ ಕುಲೀನ ಅಂತ ಜಗತ್ತು ಕೂಡ ಹೇಳ್ತಾ ಇದೆ. ಹಣ ಇದ್ದವನಿಗೆ ಗುಣ, ಅವನು ಅದನ್ನೇ ಹೇಳುದು, ನಾನು ಹಣವಂತ, ನಾನು ಕುಲೀನ, ನನಗೆ ಸಮಾನವಾದವನು ಬೇರೆ ಯಾವನಿದ್ದಾನೆ, ನಾನು ಯಾಗ ಮಾಡ್ತೇನೆ, ನಾನು ದಾನ ಮಾಡ್ತೇನೆ, ನಾನು ಮೋಡ ಪಡ್ತೇನೆ ಅಂತ ಅಜ್ಞಾನ ವಿಮೋಹಿತನಾಗಿ ಅನೇಕ ಚಿಂತೆಗಳಿಂದ ಭ್ರಾಂತನಾಗಿ ತಮ್ಮ ದೇಹಗಳಲ್ಲಿರುವ ಮತ್ತು ಇತರರ ದೇಹಗಳಲ್ಲಿರುವ ನನ್ನನ್ನು ದ್ವೇಷಿಸುತ್ತಾ ಅಸೂಯೆ ಉಳ್ಳವರಾಗಿ ಇರುತ್ತಾರೆ ಈ ಅಹಂಕಾರಿಗಳು. ಇಲ್ಲಿ ಶ್ರೀಕೃಷ್ಣ ಹೇಳುವ ಮಾತು ನೋಡಿ, ಆ ಅಹಂಕಾರಿಗಳು ಒಳಗಡೆಯೂ ಅವನು ಇದ್ದಾನಂತೆ. ಹೊರಗಡೆಯಿಂದ ಇವರೇನು ಹೇಳ್ತಾ ಇದ್ರೆ, ದೇವರಿಲ್ಲ, ಅಲ್ಲೇ ಒಳಗಡೆ ಇದ್ಕೊಂಡು ಕೇಳಿಸ್ಕೊಂಡು ಸುಮ್ಮನಿದ್ದಾನೆ. ನಾವೀಗ ಕೇಳಬಹುದು ಆ ಕೃಷ್ಣ, ಯಾಕೆ ಸುಮ್ಮನಿದ್ದೆ ನೀನಲ್ಲಿ ಒಳಗಡೆ, ಒಂದು ಹಾಕಬಾರ್ದು ಅಲ್ಲಿ ಹಾಕ್ತಾನೆ. ಮುಂದೆ ಹೇಳ್ತಾನೆ ಅದನ್ನ ಶ್ರೀಕೃಷ್ಣ, ತಾನಹಂ ವಿಷತ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾನಿ ಅಜಸ್ರಂ ಅಶುಭಾನ್ ಆಸುರೀಶ್ವೇವ ಯೋನಿಷು. ಹೀಗೆ ನನ್ನನ್ನು ದ್ವೇಷಿಸುತ್ತಿರ್ತಕ್ಕಂಥ ಆ ಕ್ರೂರರು, ಪಾಪಕರ್ಮಗಳನ್ನು ಮಾಡುವವರು ಆದಂತಹ ಆ ನರಾಧವರನ್ನ ನಾನು ಸಂಸಾರಗಳಲ್ಲಿ, ಅದರಲ್ಲೂ ಕೂಡ ಆಸುರಿ ಯೋನಿಗಳಲ್ಲಿ ಯಾವಾಗಲೂ ಹಾಕಿ ಇಟ್ಟಿರ್ತೇನೆ, ದುಷ್ಟ ಯೋನಿಗಳಲ್ಲೇ ಅವರನ್ನು ಹಾಕಿ ಇಟ್ಟಿರ್ತೇನೆ. ಆಸುರೀಂ ಯೋನಿ ಮಾಪನ್ನ ಮೂಢಾ ಜನ್ಮನಿ ಜನ್ಮನಿ ಮಾಮಪ್ರಾಪ್ಯವ ಕೌಂತೇಯ ತಥೋ ಯಾಂತಿ ಅಧಮಾಗತಿ. ಅಲೈ ಅರ್ಜುನ, ಪ್ರತಿ ಜನ್ಮದಲ್ಲಿಯೂ ಕೂಡ ಆಸುರಿ ಯೋನಿಯನ್ನು ಹೊಂದಿದಂತಹ ಈ ಮೂಢರು ನನ್ನನ್ನು ಪಡೆಯದೆಯೇ ಅದಕ್ಕಿಂತಲೂ ಅಧಮವಾದ ಗತಿಯನ್ನ ಹೊಂದುತ್ತಾ ಹೋಗ್ತಾರೆ, ಮತ್ತು ಮತ್ತು ಕೆಳಗೆ ಹೋಗ್ತಾ ಇರ್ತಾರೆ ಅಂತ. ಆದ್ರಿಂದ ಈ ಅಹಂಕಾರದ ವರ್ಣನೆಯನ್ನ ನಾನು ಸ್ವಲ್ಪ ತಿಳಿಸೋದಕ್ಕೋಸ್ಕರ, ಶ್ರೀಕೃಷ್ಣ ಯಾವ ರೀತಿಯಲ್ಲಿ ಹೇಳಿದ್ದಾನೆ ಅನ್ನೋದನ್ನ ತಿಳಿಸೋದಕ್ಕೋಸ್ಕರ ಇದಷ್ಟು ಹೇಳಿದೆ. ಅಹಂಕಾರ ಬಹಳ ಭಯಾನಕವಾದದ್ದು. ಆ ಕಡೆ ರಾವಣ, ಈ ಕಡೆ ಕಂಸ, ಈ ಕಡೆ ಕೌರವ ಇತ್ಯಾದಿ ಪ್ರಧಾನರಾದಂತಹ ಆಸುರೀಯ ವರ್ಗದವರಿದ್ದಾರಲ್ಲ, ಇವರು ಅತ್ಯಂತ ಉತ್ತಮ ಮಾದರಿಗಳು. ಯಾವುದಕ್ಕೆ? ಅಹಂಕಾರವನ್ನು ತೋರಿಸುವಲ್ಲಿ. ಆ ಬಗೆಯ ಅಹಂಕಾರವನ್ನು ತೋರಿದಾಗ ಅವನು ಕೊಲ್ಲಲ್ಪಡುವುದು ಅಲ್ಲದೇನೇ, ಸೂರ್ಯಚಂದ್ರರು ಇರುವವರೆಗೂ ಅವ್ರನ್ನ ಆಮೇಲೆ ಬಂದವರು ಬೈತಲೇ ಇರ್ತಾರೆ. ರಾಮನ ಹೆಸರು ಎಷ್ಟು ಪ್ರಖ್ಯಾತವಾಗಿದೆಯೋ ರಾವಣನ ಹೆಸರು ಕೂಡ ಅಷ್ಟೇ ಪ್ರಖ್ಯಾತವಾಗಿದೆ ಅಂತ ಹೇಳಬಹುದು. ಒಂದು ದೃಷ್ಟಿಯಿಂದ ನಮ್ಮ ನಿಮ್ಮ ಹೆಸರೆಲ್ಲ ಯಾರು ಹೇಳ್ತಾರೆ ಜಗತ್ತಿನಲ್ಲಿ? ರಾವಣನ ಹೆಸರು ಎಲ್ಲರೂ ಹೇಳ್ತಾರೆ. ರಾಮ ಅಂದ್ರೆ ಸಾಕು, ರಾವಣನ ಹೆಸರು ಬರುತ್ತೆ. ಆದರೆ ಅದು ಪ್ರಖ್ಯಾತಿ ಅಲ್ಲ, ಅದು ಕುಖ್ಯಾತಿ. ಅದೇ ವ್ಯತ್ಯಾಸ. ಎಂದೆಂದಿಗೂ ಕೂಡ ಜನರಿಂದ ಬಯಸ್ಕೊಳ್ತಾ ಇರ್ತಾರೋ ಅವರ ಕೀರ್ತಿ ಶರೀರ ಅಂತ ಹೇಳ್ತಕ್ಕಂಥದ್ದು, ಅವರು ಆ ಸೂಕ್ಷ್ಮ ಶರೀರ ಅಂತ ಹೇಳ್ತಕ್ಕಂಥದ್ದನ್ನು ಹಿಡ್ಕೊಂಡು ಎಲ್ಲರೂ ಬೈತಾ ಇರ್ತಾರೆ. ಈ ರೀತಿಯಲ್ಲಿ ನಾವು ಆಚಂದ್ರಾರ್ಕವಾಗಿ ಬಯಸ್ಕೊಳ್ಬೇಕಾಗುತ್ತೆ ಈ ಅಹಂಕಾರವನ್ನು ಬೆಳೆಸ್ಕೊಂಡಾಗ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ, ಅದು ಬಹಳ ಕಷ್ಟ, ಅದನ್ನು ಹೋಗಲಾಡಿಸಿಕೊಳ್ತಕ್ಕಂಥದ್ದು. ಅದಕ್ಕೋಸ್ಕರ ಭಕ್ತ ಅಹಮ್ಮಾಗಿ ಮಾಡಿ ಇಟ್ಕೊಂಡಿರಬೇಕು ಇತ್ಯಾದಿ. ಮುಂದೆ ಹೇಳ್ತಾರೆ ಶ್ರೀರಾಮಕೃಷ್ಣರು, ಜ್ಞಾನ ದೊರೆತ ನಂತರವೂ ಎಲ್ಲಿಂದಲೋ ಈ ಅಹಂ ಬಂದುಬಿಡುತ್ತದೆ. ಸ್ವಪ್ನದಲ್ಲಿ ನೀನು ಹುಲಿ ಕಾಣ್ತಾ ಇದ್ದೆ, ಬಳಿಕ ಎಚ್ಚರತ್ತೆ, ಆದರೂ ನಿನ್ನ ಹೃದಯ ಮಾತ್ರ ಲಬ್ ಡಬ್ ಲಬ್ ಲಬ್ ಅಂತ ಹೊಡೆದುಕೊಳ್ಳುತ್ತಲೇ ಇರುತ್ತದೆ ಅಂತ ನಾವು ಉದಾಹರಣೆ ಕೊಡ್ತಾರೆ. ಅಹಂಕಾರ ಹಾಗೆ ಉಳಿದಿರುತ್ತದೆ ಅಂತ ಅನ್ನೋದಕ್ಕೆ ಈ ಉದಾಹರಣೆ ಅವರದ್ದು. ಜಾಗೃತ ಅವಸ್ಥೆಯಲ್ಲಿ ನಾವು ಹುಲಿಯನ್ನು ನೋಡಿರ್ತೇವೆ, ಆಮೇಲೆ ಕನಸಲ್ಲಿ ಗೊತ್ತಾಗುತ್ತೆ, ನಿದ್ರೆ ಮಾಡಿದಾಗ ಗೊತ್ತಾಗುತ್ತೆ ಹುಲಿ ಇಲ್ಲ. ಪುನಃ ಎಚ್ಚೆತ್ತಾಗಿ ನೋಡ್ತೀವಿ, ಆ ಹುಲಿಯ ನೆನಪು ಮತ್ತೆ ಬರುತ್ತದೆ. ಹಾಗೇನೇನೆ ಸಮಾಧಿ ಅವಸ್ಥೆಯಲ್ಲಿ ನಮಗೆ ಈ ಅಜ್ಞಾನ ಅಂತ ಹೇಳ್ತಕ್ಕಂಥದ್ದು ಇರೋದಿಲ್ಲ, ಅಹಂಕಾರ ಅಂತ ಹೇಳ್ತಕ್ಕಂಥದ್ದು ಇರೋದಿಲ್ಲ. ಆದರೆ ಮತ್ತೆ ಯಾವಾಗ ಈ ಲೌಕಿಕ ಸ್ಥಿತಿಗೆ ಬಂದ್ಬಿಡ್ತೇವೋ ಪುನಃ ಹಿಡ್ಕೊಳ್ತದೆ ಅದು ಅಂತ ಮುಂದುವರೆಸ್ತಾರೆ. ಜೀವರ ಎಲ್ಲ ದುಃಖ ದುರಿತಗಳಿಗೂ ಈ ಅಹಂ ಎಂಬುದೇ ಮೂಲ. ನೂರಾರು ಜನರ ನಡುವೆ ನೀವು ನಿಮ್ಮತನವನ್ನು ಪ್ರಕಟಿಸುವುದಕ್ಕೋಸ್ಕರ ನಾನು ಯಾರು ಗೊತ್ತೋ, ನಾನು ಏನೇನು ಮಾಡಿದೆ ಗೊತ್ತೋ, ನಾನು ಹಾಗೆ ಮಾಡಿದೆ, ನಾನು ಹೀಗೆ ಮಾಡಿದೆ ಅಂತ ಹೇಳಿ ಹೇಳ್ತಾ ಬನ್ನಿ. ಆರು ತಿಂಗಳಲ್ಲಿ ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಜನ ನಿಮ್ಮನ್ನು ಯಾವ ದೃಷ್ಟಿಯಿಂದ ನೋಡ್ತಾರೆ ಯೋಚನೆ ಮಾಡಿ. ಮಹಾಜಂಬ, ಒಣಜಂಬ ಇತ್ಯಾದಿ ಬಗೆ ಬಗೆಯಾಗಿ ಮಾತಾಡೋಕೆ ಶುರು ಮಾಡ್ತಾರೆ. ಆಮೇಲೆ ನೀವು ಮಾಡಿದ ಒಳ್ಳೆದಕ್ಕೆಲ್ಲ ಕೆಟ್ಟ ಅರ್ಥವನ್ನೇ ಕಲ್ಪಿಸ್ತಾರೆ. ಆದ್ರಿಂದ ಈ ಅಹಂಕಾರ ಅಂತ ಹೇಳತಕ್ಕಂಥದ್ದು ಎಲ್ಲ ಬಗೆಯ ದುಃಖಗಳಿಗೂ ಕೂಡ ಕಾರಣವಾಗುತ್ತದೆ. ಹಸು ಕೂಗ್ತದೆ, ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಹಸು ಕೂಗ್ತದೆ, ಹಂಬ ಹಂಬ ಅಂದ್ರೆ ನಾನು ನಾನು ಅಂತ ಅದರ ಅರ್ಥ ಅಂತೆ ಶ್ರೀರಾಮಕೃಷ್ಣ ಹೇಳೋದು. ಪ್ರಾಣಿಗಳ ಭಾಷೆನೂ ಬರುತ್ತೆ ಅವರಿಗೆ. ಅದಕ್ಕಾಗಿಯೇ ಆ ಹಸು ಅಷ್ಟು ಕಷ್ಟಕ್ಕೀಡಾಗೋದು. ಆಮೇಲೆ ಅದನ್ನು ನೇಗಿಲು ಕಟ್ಟಿ ಮಳೆ ಬಿಸಿಲೆನ್ನದೇ ಉಳ್ತಾರೆ ಅಂತ ಒಂದು ಮಾತು ಹೇಳಿದ್ರು ಇಲ್ಲಿ. ಹಸುಗಳನ್ನು ಯಾರಾದರೂ ನೇಗಿಲು ಕಟ್ಟಿ ಉಳ್ತಾರಿಯೇ? ಪಟ್ಟಣಿಗರು ಒಪ್ಕೊಳ್ಬಹುದು, ಯಾಕಂದ್ರೆ ಅವ್ರು ನೋಡಿಲ್ಲ. ಅವರು ಮದ್ರಾಸ್ ಮಠದಲ್ಲಿ ಒಂದು ಎತ್ತು ಹಾಲು ಕರೀತಾ ಇತ್ತು ಬಹಳ ವರ್ಷಗಳ ಹಿಂದೆ. ಹಾಲಿಗೆ ಈ ಗೌಳಿಗ ನೀರು ಹಾಕ್ತಾನೆ ಅಂತಂದ್ಬಿಟ್ಟಿದ್ದೆ, ನೀನು ನೋಡು ಇಲ್ಲೇ ತಂದು ಕರಿಬೇಕು ಗೊತ್ತಾಯ್ತಾ ಅಂತ ಅವನಿಗೆ ಆಜ್ಞೆ ಮಾಡಿಬಿಟ್ಟಿದ್ರು. ಆಗ್ಲಿ ಸ್ವಾಮಿ. ಅವನು ಪ್ರತಿದಿನ ಆ ಹಸುವನ್ನು ತಂದು ಕರೀತಾ ಇದ್ದ. ಒಂದ್ ಎರಡು ಮೂರು ದಿನ ನೋಡಿದ್ರು ಅಡಿಗೆ ಮನೆ ನೋಡ್ಕೊಳ್ಳುವವರು ಭಂಡಾರಿಗಳು, ಬಾಕಿ ಉಳಿದವರೆಲ್ಲ ಅವರವ್ರ ಕೆಲಸದಲ್ಲಿ ಇರ್ತಾರೆ. ಈ ಅಡಿಗೆ ಮನೆ ಭಂಡಾರಿಗಳು ತಿಳ್ತಕ್ಕಂಥವರು ಪ್ರತಿದಿನ ಬಂದು ನೋಡಿದ್ರು, ಹಸುನೇ ತಂದಿದ್ದ. ದರ್ಬಾರ್ ನೀರು ಹಾಲು ಇಳಿತಾ ಇತ್ತು. ಒಂದ್ ಎರಡು ಮೂರು ದಿನ ಆದ್ಮೇಲೆ ಅವನಿಗೆ ವಿಶ್ವಾಸ ಬಂತು, ದಿನ ಇವನು ಹಸುನೇ ತರ್ತಾ ಇದ್ದಾನೆ ಅಂತ. ಹೀಗೆ ಒಂದೆರಡು ತಿಂಗಳು ಕಳೆದಿರಬಹುದು. ಅಲ್ಲಿ ನಮ್ಮ ಪೂಜ್ಯ ಸ್ವಾಮಿ ವೀರೇಶ್ವರಾನಂದಜಿ ಮಹಾರಾಜ್, ಹಿಂದಿನ ರಾಮಕೃಷ್ಣ ಮಠ ಮತ್ತು ಮಿಷನ್ನಿನ ಅಧ್ಯಕ್ಷರು, ಅವರು ಆಗ ಮದ್ರಾಸ್ ಮಠದಲ್ಲಿ ಸ್ವಾಮಿಗಳಾಗಿ ಕೆಲಸ ಮಾಡ್ತಾ ಇದ್ರು. ಅವರು ಬೆಳಗಿನ ಹೊತ್ತು ಅಲ್ಲಿ ಸ್ವಲ್ಪ ಸಂಚಾರ ಮಾಡ್ತಾ ಇದ್ರು. ನೋಡ್ತಾ ಇದ್ರೆ ಹಸು ಬಹಳ ಎತ್ತರಕ್ಕೆ ಜೋರಾಗಿತ್ತು. ಆಮೇಲೆ ಹೀಗೆ ನೋಡಿದ್ರು, ಅವನು ಸುಮ್ಮನೆ ಕೈ ಸನ್ನೆ ಮಾಡ್ತಾ ಇದ್ದಾನೆ ವಿನಃ ಅಲ್ಲಿ ಕೆಚ್ಚಲೇ ಇಲ್ಲ, ಕೆಚ್ಚಲೂ ಇಲ್ಲ, ಸದ್ದೂ ಇಲ್ಲ. ಪಾತ್ರೆ ಏನೋ ಕೆಳಗೆ ಇಟ್ಕೊಂಡಿದ್ದಾನೆ, ಹಾಲು ಇದೆ ಅದರಲ್ಲಿ, ಸದ್ದಿಲ್ಲ, ಕೆಚ್ಚಲೂ ಇಲ್ಲ, ಇದೇನಿದು ಅಂತ ಅವ್ರಿಗೆ ಕುತೂಹಲ ಕೇಳುತ್ತೆ. ಹತ್ತಿರ ಬಂದು ಹೀಗೆ ಬಗ್ಗಿ ನೋಡಿದ್ರೆ ಅದು ಎತ್ತು. ಯಾರು ನೋಡೋರು ಇಲ್ಲಿದ್ರೆ ಎತ್ತು ಹಾಲು ಕರೀತದೆ. ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಹಸು ಅದ್ರ ಕಷ್ಟ ಮುಗಿಲಿಲ್ಲ ಅದನ್ನ ಉಳ್ತಾರೆ ಅಂತ. ಹೌದು, ಹಸುಗಳನ್ನು ಕೂಡ ಉಳೋದುಂಟು. ಯಾವಾಗ ಕೆಲವು ಸತಿ ಆ ಹಸುಗಳು ಗಬ್ಬ ಆಗೋದಿಲ್ವೋ, ಇನ್ನೇನ್ ಮಾಡೋದು ಅವುಗಳನ್ನು ಕಟ್ಕೊಂಡು ಅದರಿಂದ ಕಟ್ಟಿ ಉಳಿದಕ್ಕೆ ಶುರು ಮಾಡಿಬಿಡ್ತಾರೆ. ಆಮೇಲೆ ಅದಕ್ಕೆ ಕರು ಹಾಕುವಂತ ಯೋಗ್ಯತೆ ಬರ್ತದೆ. ಅಂತೂ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ನೇಗಿಲಿಗೆ ಕಟ್ಟಿ ಮಳೆ ಬಿಸಿಲು ಎನ್ನದೆ ಉಳುತ್ತಾರೆ. ಬಳಿಕ ಕಟುಕ ಅದನ್ನು ಕತ್ತರಿಸಿ ಹಾಕ್ತಾನೆ. ಅಂದ್ರೆ ಉತ್ತ ಮೇಲೆ ಅಂತ ಅರ್ಥ ಅಲ್ಲ, ಉತ್ತು ಉತ್ತು ಸುಸ್ತಾಗಿ ಮುದಿಯಾದ ಮೇಲೆ ಅದನ್ನ ಕಟುಕನ ಕೊಟ್ಟು ಬಿಡತಕ್ಕಂತ ಕ್ರಮ ಉಂಟಲ್ಲ, ಅವನು ಕತ್ತರಿಸಿ ಹಾಕ್ತಾನೆ. ಅದರ ಚರ್ಮದಿಂದ ಮೆಟ್ ಮಾಡ್ತಾನೆ, ನಗಾರಿ ತಯಾರಾಗುತ್ತದೆ. ಆ ನಗಾರಿಯನ್ನ ಯಾವ ದಯಾ ದಾಕ್ಷಿಣ್ಯವೂ ಇಲ್ಲದೆ ಚೆನ್ನಾಗಿ ಬಡಿತಾರೆ. ಆದರೂ ಅದರ ಅಹಂಕಾರ ಹೋಗುವುದಿಲ್ಲ, ಅಲ್ಲೂ ಕೂಡ ಹಂ ಹಂ ಹಂ ಹಂ ಅಂತಲೇ ಅದು ಶಬ್ದ ಮಾಡುತ್ತದೆ. ಆದ್ರಿಂದ ಅಷ್ಟಾದರೂ ಕೂಡ ಅದಕ್ಕೆ ಇನ್ನೂ ಕಷ್ಟ ತಪ್ಪು ಆಗಿಲ್ಲ. ಕೊನೆಗೆ ಅದರ ಆ ಹಸುವಿನ ಚಿಕ್ಕ ಕರುಳು, ಅದರಿಂದ ಹುರಿ ತಯಾರು ಮಾಡ್ತಾರೆ. ಆ ಹುರಿಯನ್ನ ಹತ್ತಿ ಎಕ್ಕುವ ಯಂತ್ರಕ್ಕೆ ಕಟ್ತಾರೆ. ಆಗ ಅದು ಹಂಬಾ ಹಂಬಾ, ನಾನು ನಾನು ಅಂತನು ಈ ಶಬ್ದ ಮಾಡೋದಿಲ್ಲ, ತುಹು ತುಹು ತುಹು ಬಡದಾಗ, ಆ ಹತ್ತಿ ಎಕ್ಕುವ ಯಂತ್ರಕ್ಕೆ ಕಟ್ಟಿದಂತಹ ಆ ಒಂದು ಹುರಿಯನ್ನು ಬಡದಾಗ ತುಹು ತುಹು ತುಹು, ನೀನು ನೀನು ನೀನು ಅಂತ ಶಬ್ದ ಮಾಡ್ತದೆ. ನೀನು ನೀನು ಅಂತ ಅಂತನ್ನೋದಾಗಿ ಶಬ್ದ ಮಾಡೋದಕ್ಕೆ ಶುರು ಮಾಡಿದ ಮೇಲೆ ಅದರ ಕಷ್ಟಗಳೆಲ್ಲ ಪರಿಹಾರ ಅಂತನ್ನುವ ಈ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಅಂದ್ರೆ ಭಗವಂತನೇ ಗತಿ ಅಂತ ಹೇಳ್ತಕ್ಕಂತಹ ಮಾತು, ತ್ರಾಹಿ ಮಾಂ ಪಾಹಿ ಮಾಂ ತ್ರಾಹಿ ಮಾಂ ಪಾಹಿ ಮಾಂ, ಹೇ ಭಗವಂತ ನಾನಲ್ಲ ನೀನು ಅಂತ ಹೇಳ್ತಕ್ಕಂಥ ಈ ಸ್ಥಿತಿ ಬರುವವರೆಗೆ ಯಾರಿಗೂ ಜ್ಞಾನೋದಯ ಆಗೋದಿಲ್ಲ. ಆದರೆ ಯಾವಾಗ ನೀನು ಅಂತ ಹೇಳ್ತಕ್ಕಂತಹ ಶಬ್ದ ನಮ್ಮ ನಾಲಿಗೆಯಿಂದ ಹೊರಡುತ್ತೋ ಆವಾಗ ಜ್ಞಾನ ಬಂತು ಅಂತ ಅರ್ಥ, ಅಲ್ಲಿಗೆ ನಮ್ಮ ಕಷ್ಟ ಮುಗಿಯಿತು ಅಂತ ಅರ್ಥ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಬಳಿಕ ಮುಂದೆ ಇನ್ನೊಂದು ಮಾತು ಹೇಳ್ತಾರೆ, ಹೇ ಭಗವಂತ ನಾನು ದಾಸ, ನೀನು ಪ್ರಭು, ನಾನು ಮಗು, ನೀನು ತಾಯಿ ಅಂತ ಒಂದು ವಾಕ್ಯ ಸ್ವತಂತ್ರವಾಗಿ ಈ ಪುಸ್ತಕದಲ್ಲಿ ಹಾಕಲಾಗಿದೆ. ಅಂದ್ರೆ ಬಾಕಿ ಉಳಿದೆಲ್ಲ ನಾವು ಸೇರಿಸ್ಕೊಳ್ಬೇಕು. ಅಂದ್ರೇನು, ನಾನು ದಾಸ ನೀನು ಪ್ರಭು ಅಂತನೋ ಭಾವದಿಂದಲೇ ಇರಬೇಕು, ಅಥವಾ ನಾನು ತಾಯಿ ಅಲ್ಲ ನಾನು ಮಗು ನೀನು ತಾಯಿ ಅಂತನೋ ಈ ಒಂದು ಭಾವದಿಂದಲೇ ಇರಬೇಕು ಅಂತ ಹೇಳ್ಕೊಡ್ತಾರೆ. ಒಮ್ಮೆ ರಾಮ ಹನುಮಂತನನ್ನು ಕೇಳಿದ ಶ್ರೀರಾಮಕೃಷ್ಣ, ಇದನ್ನೆಲ್ಲ ಓದ್ಕೊಂಡಿದ್ದಾರೆ ಅಂತಾರೆ. ಹನುಮನ್ ನಾಟಕ, ಹನುಮನ್ ನಾಟಕ ಅಂತ ಒಂದು ದೊಡ್ಡ ಗ್ರಂಥ ಇದೆ, ಅದರಲ್ಲಿ ಈ ಮಾತು ಬರ್ತದೆ, ಹನುಮಂತ ಹೇಳಿದ ಮಾತು. ಅಲ್ಲಿ ರಾಮ ಕೇಳ್ತಾನೆ ಹನುಮಂತನನ್ನ, ನನ್ನನ್ನು ನೀನು ಯಾವ ದೃಷ್ಟಿಯಿಂದ ನೋಡ್ತಾ ಇದ್ದೀ ಹನುಮಂತ? ಆಗ ಹನುಮಂತ ಹೇಳ್ತಾನೆ, ಹೇ ರಾಮ, ನನ್ನಲ್ಲಿ ಅಹಂ ಅಂತನ್ನುವ ಬೋಧೆ ಇರುವವರೆಗೆ ನನಗೆ ಕಂಡು ಬರುತ್ತದೆ ನೀನು ಪೂರ್ಣ, ನಾನು ಅಂಶ, ನೀನು ಪ್ರಭು, ನಾನು ದಾಸ. ಆದರೆ ರಾಮ, ತತ್ವಜ್ಞಾನ ಬಂದೊಡನೆಯೇ ಕಂಡು ಬರುತ್ತದೆ ನೀನೇ ನಾನು, ನಾನೇ ನೀನು ಅಂತ. ಅದರ ಶ್ಲೋಕ ಈ ತರ ಬರ್ತದೆ: ದೇಹ ಬುದ್ಧ್ಯಾತು ದಾಸೋಸ್ಮಿ, ಜೀವಬುದ್ಧ್ಯಾತ್ವದಂಶಕಃ, ಆತ್ಮಬುದ್ಧ್ಯಾತ್ವಮೇವಾಹಂ ಇತಿ ಮೇ ನಿಶ್ಚಿತಾಮತಿಹಿ. ಹೇ ರಾಮ, ಯಾವಾಗ ನನಗೆ ನಾನು ದೇಹ ಅಂತನ್ನುವ ಭಾವನೆ ಇರ್ತದೋ ಆಗ ಅನಿಸ್ತದೆ ನೀನು ಪ್ರಭು, ನಾನು ನಿನ್ನ ದಾಸ. ಹೇ ರಾಮ, ಯಾವಾಗ ನಾನು ಜೀವ ಅಂತನ್ನುವ ಭಾವದಿಂದ ಇರ್ತೇನೋ ಆಗ ನೀನು ಪೂರ್ಣ, ನಾನು ನಿನ್ನ ಅಂಶ ಅಂತನ್ನುವ ಈ ಭಾವ ನನ್ನಲ್ಲಿರುತ್ತದೆ. ಆದರೆ ಯಾವಾಗ ನನಗೆ ನಾನು ಆತ್ಮಸ್ವರೂಪ ಅನ್ನುವ ಭಾವ ಜಾಗೃತವಾಗ್ತದೋ ಆಗ ಅನಿಸ್ತದೆ ನಾನೇ ನೀನು, ನೀನೇ ನಾನು, ಇದು ನನ್ನ ನಿಶ್ಚಿತವಾದ ಅಭಿಮತ ಅಂತ ಹನುಮಂತ ಹೇಳ್ತಾನೆ ಅನ್ನುವ ಮಾತನ್ನೇ ಇಲ್ಲಿ ಶ್ರೀರಾಮಕೃಷ್ಣ ಉದಾಹರಿಸ್ತಾ ಇದ್ದಾರೆ. ಬಳಿಕ ಹೇಳ್ತಾರೆ, ಸೇವ್ಯ ಸೇವಕ ಭಾವವೇ ಒಳ್ಳೆಯದು. ಅಹಂ ಅಂತನ್ನುವುದು ಪೂರ್ಣವಾಗಿ ಹೋಗದೇ ಇರುವುದರಿಂದ ಆ ನೀಚ ಮುಂಡೆದು ದಾಸ ಅಹಂ ಆಗಿ ಉಳಿದುಕೊಂಡಿರಲಿ. ಇದು ನಾನು ಹೇಳಿದ್ದಲ್ಲ ನೀಚ ಮುಂಡೆದು ಅಂತ, ಅವರು ಹೇಳಿದ್ದು. ಏನಿ ಸ್ವಾಮಿಗಳು ವೇದಿಕೆಯ ಮೇಲೆ ಕುಳಿತು ಹೀಗೆ ಹೇಳಬಹುದೇ ಅಂತ ಹೇಳಿದ್ರೆ, ಶ್ರೀರಾಮಕೃಷ್ಣರು ಆ ಕಾಮಾರಪುಕುರದ ಹಳ್ಳಿಯಿಂದ ಬಂದವರಾದ್ರಿಂದ ಅವರ ಮಾತುಗಳಲ್ಲೆಲ್ಲ ಈ ಹಳ್ಳಿಯ ಛಾಯೆ ಬಹಳಷ್ಟು ಕಂಡುಬರುತ್ತದೆ. ಇದನ್ನ ನಾನು ಉಪನ್ಯಾಸದ ವೇಳೆಗೆ ಹೇಳದೇ ಇತ್ತು ಅಂತ ಹೇಳಿದ್ರೆ ಏನೋ ಪಾಪ, ಅಷ್ಟು ದೊಡ್ಡ ಅವತಾರ ಪುರುಷರನ್ನ ಈ ಸಣ್ಣ ಮಾತಿನ ಮೂಲಕ ಅವರೇನೋ ಪಾಪ ಹೇಳಿರಬಹುದು, ಅದನ್ನೆಲ್ಲ ಸ್ವಲ್ಪ ತೇಲಿಸಿ ಮಾತಾಡಬಾರ್ದಾಗಿತ್ತೆ ಅಂದ್ರೆ ಏನಾಗುತ್ತೆ, ಸ್ವಾರಸ್ಯ ಕೆಟ್ಟೋಗ್ಬಿಡುತ್ತೆ. ಇನ್ನೂ ತರಾವಾರಿ ಆ ತರದ ಮಾತುಗಳೆಲ್ಲ ಮುಂದೆ ಬರಲಿಕ್ಕಿವೆ. ಅದು ಅವರ ಧಾಟಿಯಲ್ಲಿ ಹೇಳಿದ್ರೆ ರಾಮಕೃಷ್ಣ ಹೇಳಿದಂತೆ ಆಗುತ್ತದೆ, ಇಲ್ಲದೆ ಹೋದ್ರೆ ಅದು ವ್ಯತ್ಯಾಸ ಆಗಿಬಿಡುತ್ತೆ. ಬಳಿಕ ಹೇಳ್ತಾರೆ, ನಾನು ನನ್ನದು ಇವೆರಡೇ ಅಜ್ಞಾನಕ್ಕೆ ಮೂಲ. ನನ್ನ ಮನೆ, ನನ್ನ ಹಣ, ನನ್ನ ಪಾಂಡಿತ್ಯ, ನನ್ನ ಐಶ್ವರ್ಯ ಅಂತನ್ನುವ ಈ ಭಾವ ಇದೆಯಲ್ಲ, ಇದು ಅಜ್ಞಾನದಿಂದ ಜನಿಸುತ್ತದೆ. ಇದಕ್ಕೆ ಬದಲು ಹೇ ಭಗವಂತ, ನೀನು ಕರ್ತ, ಇವೆಲ್ಲವೂ ನಿನಗೆ ಸೇರಿವೆ. ಮನೆ ಮಠ, ಹೆಂಡತಿ ಮಕ್ಕಳು, ಆಳು ಕಾಳು, ಬಂಧು ಬಾಂಧವರು ಎಲ್ಲರೂ ನಿನಗೆ ಸೇರಿದವರೇ. ಈ ಭಾವ ಜ್ಞಾನದಿಂದ ಜನಿಸುತ್ತದೆ, ಇದು ಕಲ್ತ್ಕೊಳ್ಬೇಕು, ಇದನ್ನ ಅಭ್ಯಾಸ ಮಾಡಬೇಕು. ಸ್ವಂತ ಮನೆ ಕಟ್ಕೊಂಡ್ರು ಕೂಡ ನನ್ನ ಮನೆ ಅಂತ ಹೇಳುವ ಹಾಗಿಲ್ಲ ಇನ್ಮೇಲೆ, ಇದು ಭಗವಂತನದ್ದು ಅಂತ ಹೇಳಬೇಕು. ಯಾರ ಮನೆ ಇದು ಅಂತ ಕೇಳಿದ್ರೆ ಭಗವಂತನದ್ದು ಅಂತ ಹೇಳಬೇಕು ಅಲ್ವೇ. ಭಗವಂತ ತಾನೇ, ಹಾಗಾದ್ರೆ ಇವತ್ತು ರಾತ್ರಿ ನಾನು ಇಲ್ಲೇ ಇರ್ತೀನಿ ಅಂತ ನಾವೆಲ್ಲರೂ ಭಗವಂತನ ಮಕ್ಕಳು ಅಲ್ಲಿ ಗಂಡಾಗುಂಡಿ ಆಗಿಬಿಡುತ್ತೆ. ವೇದಾಂತ ಇದೆಯಲ್ಲ, ಅದನ್ನು ಮಾತಾಡೋ ಹೊರಟಾಗ ಗಂಡಾಗುಂಡಿ. ಅದಕ್ಕೋಸ್ಕರ ಅಂತರಂಗದಲ್ಲಿ ಭಾವಿಸಬೇಕಾಗುತ್ತದೆ. ಪಂಜಾಬಿ ವೇದಾಂತ, ಪಂಜಾಬಿ ವೇದಾಂತ ಅಂತ ಹುಟ್ಕೊಂಡಿದೆ ಅದು, ಬಹಳ ಅದ್ಭುತವಾದ ವೇದಾಂತ. ಪಂಜಾಬ್ನಲ್ಲಿ ಅಹಂ ಬ್ರಹ್ಮಾಸ್ಮಿ ಎಲ್ಲೋ ಅಂದ್ರೆ ಏನು, ನಾವೆಲ್ಲರೂ ಒಂದೇ ಅಂತ ಹೇಳ್ತಕ್ಕಂತಹ ಭಾವನೆ, ಭೇದವೇ ಇಲ್ಲ ಅಂತ ಹೇಳ್ತಕ್ಕಂತಹ ಭಾವನೆ, ಅದ್ವೈತ ಭಾವನೆ ಜಾಸ್ತಿಯಲ್ಲಿ. ಅವರು ವೇದಾಂತ ಯಾವ ತರ ತಿಳ್ಕೊಂಡಿದೆ, ಈ ಪ್ರಪಂಚ ಅನ್ನೋದು ಎಲ್ಲಿ ಹೋಗ್ತದೆ ನೋಡು, ನಾನು ನೀನು ಒಂದೇ, ಆದ್ರಿಂದ ನಿನ್ನ ಜೇಬಿನಲ್ಲಿರತಕ್ಕಂಥ ಪರ್ಸ್ ಇದೆಯಲ್ಲ ಅದು ನಂದೇ, ಯಾಕೆಂದ್ರೆ ನಾನು ನೀನು ಒಂದೇ, ಮತ್ತು ನನ್ನ ಜೇಬಿನಲ್ಲಿರುವ ಪರ್ಸ್ ಇದೆಯಲ್ಲ ಅದು ನಂದೇ, ಯಾಕೆಂದ್ರೆ ನಾನು ನೀನು ಒಂದೇ. ವೇದಾಂತ ಏನಾದರೂ ವಿಚಿತ್ರವಾಗಿ ಹೊರಡ್ತು ಅಂತ ಹೇಳಿದ್ರೆ ಅದಕ್ಕಿಂತ ವಿಚಿತ್ರ ಇನ್ಯಾವುದು ಇರೋದಕ್ಕೂ ಸಾಧ್ಯವಿಲ್ಲ. ಆದ್ರಿಂದ ಈ ಎಲ್ಲ ಭಾವನೆಗಳನ್ನು ಕೂಡ ನಾವು ನಮ್ಮ ಅಂತರಂಗದಲ್ಲಿ ಬೆಳೆಸಿಕೊಂಡು ಆ ಆತ್ಮತತ್ವ ಪ್ರಕಾಶಕ್ಕೆ ಬರುವವರೆಗೆ ಅಂತರಂಗದಲ್ಲೇ ಅದನ್ನು ಪೋಷಿಸಿಕೊಂಡು ಬರಬೇಕು. ಯಾವಾಗ ಆತ್ಮತತ್ವ ಒಳಗಡೆ ಸರಿಯಾದ ರೀತಿಯಲ್ಲಿ ಪ್ರಕಾಶಿಸ್ತದೋ ಆಗ ಯಾರೂ ನಮಗೆ ಮೋಸ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅಥವಾ ಆಗ ನಾವು ಯಾವ ಸ್ಥಿತಿಗೆ ಬರ್ತೇವೆ ಅಂತ ಹೇಳಿದ್ರೆ ನಮ್ಮಲ್ಲಿ ಏನಿರೋದೇ ಇಲ್ಲ ಮೋಸ ಮಾಡೋದಕ್ಕೆ. ಒಂದು ಅದ್ಭುತವಾದಂತಹ ಶಕ್ತಿಯ ಒಳಗಡೆ ಜಾಗೃತವಾಗದೇನೆ ವೇದಾಂತದ ಕುರಿತಾಗಿ ನಾವು ಸಾರ್ವಜನಿಕವಾಗಿ ಮಾತಾಡಿಕೊಂಡಿರುವುದು ಸಾಧ್ಯವಿಲ್ಲ. ಆತ್ಮೀಯರು ಒಂದೇ ಮನೋಭಾವದವರು ಮಾತ್ರ ಮಾತಾಡಿಕೊಳ್ಳಬಹುದೇ ವಿನಃ ಬಾಕಿ ಉಳಿದಂತಹ ಸಮಯ ಸಾಧಕರು ಇದ್ದಾರಲ್ಲ ಅವರು ಬಳಿಯಲ್ಲಿ ಇದನ್ನೆಲ್ಲ ಮಾತನಾಡಿ ನಾವು ಸಿಕ್ಕಿಹಾಕಿಕೊಳ್ಳತಕ್ಕಂತಹ ಸಂದರ್ಭದಿಂದ ಪಾರಾಗಬೇಕು. ಅದಕ್ಕೋಸ್ಕರವೇ ಎಲ್ಲರಲ್ಲೂ ನಾರಾಯಣ ಇದ್ದಾನೆ ಅಂತನ್ನುವ ಆ ಕತೆ ಇದೆಯಲ್ಲ ಆನೆ ಕತೆ, ಅದನ್ನು ಹೇಳ್ತಾ ಶ್ರೀರಾಮಕೃಷ್ಣ ನಮಗೆ ಹೇಗೆ ಆ ಒಂದು ವಿವೇಕವನ್ನು ಹೇಳಿದ್ದಾರೆ. ಅದು ಅಲ್ಲದೆ ಆ ಸರ್ಪದ ಕತೆ ಒಂದು ಬರ್ತದೆ, ಹಿಂದೆ ಕೂಡ ಅದು ಅದಾಗಲೇ ಬಂದಿತ್ತದು. ಹಾಗೆ ಈ ಧರ್ಮವನ್ನು ಪರಿಪಾಲಿಸುವಲ್ಲಿ ಆಧ್ಯಾತ್ಮಿಕ ತತ್ವಗಳನ್ನು ಪರಿಪಾಲಿಸುವಲ್ಲಿ ವಿವೇಕದಿಂದ ನಡೆದುಕೊಳ್ಳಬೇಕಾಗುತ್ತದೆ. ಇಲ್ಲದೆ ಹೋದರೆ ದುಷ್ಟರಿಂದ ನಾವು ವಂಚಿಸಲ್ಪಡಬೇಕಾದಂತಹ ಸಂದರ್ಭ ಬರುತ್ತದೆ ಅಂತ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಆದರೆ ಅಂತರಂಗದಲ್ಲಿ ಹೇ ಭಗವಂತ ಇದೆಲ್ಲವೂ ನಿನ್ನದೇ ನನ್ನದಲ್ಲವೇ ಅಲ್ಲ, ನಿಜಕ್ಕೂ ಹೌದದು, ಈ ಶರೀರವಾದರೂ ನಮ್ದೇನು? ಆಲೋಚನೆ ಮಾಡಿ ನೋಡಿದ್ರೆ ನಾವೆಲ್ಲಿ ಕೊಂಡ್ಕೊಂಡು ತಂದದ್ದಲ್ಲ, ನಾವೇನು ಸಂಪಾದನೆ ಮಾಡಿ ಕೊಂಡ್ಕೊಂಡದ್ದಲ್ಲ, ಅದು ತಾನಾಗೇ ಬಂತು ಮತ್ತು ತಾನಾಗೇ ಹೋಗ್ತದೆ. ನಾವು ಇಟ್ಕೊಳ್ಳೋದಕ್ಕೂ ಕೂಡ ಸಾಧ್ಯವಿಲ್ಲ ಅದನ್ನ. ಈ ರೀತಿಯಲ್ಲಿ ಆಲೋಚನೆ ಮಾಡಿದವರು ಕೂಡ ಯಾವುದು ನಮ್ದಲ್ಲ. ಈ ಒಂದು ಭಾವನೆಯಿಂದ ನಾವಿದ್ದಾಗ ಏನಾಗ್ತದೆ, ಒಂದು ವೇಳೆ ಏನಾದರೂ ಒಂದು ಸ್ವಲ್ಪ ನಷ್ಟ ಆಯಿತು, ಕಷ್ಟ ಆಯಿತು, ಭ್ರಷ್ಟ ಆಯಿತು, ನಾವು ವಿಶೇಷವಾಗಿ ಮನಸ್ಸಿಗೆ ತೊಂದರೆ ತಂದುಕೊಳ್ಳೋದಿಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ ಅದು ನಮ್ದಾಗಿ ನಾವು ಪರಿಗಣಿಸಲೇ ಇಲ್ವಲ್ಲ. ಜನಕ ಮಹರ್ಷಿ, ಜನಕ ಅವನು ರಾಜರ್ಷಿ, ಆತನ ಅರಮನೆಗೆ ಒಮ್ಮೆ ಬೆಂಕಿ ಬಿದ್ದಾಗ ಅವನು ಹೇಳಿದಂತೆ, ನಂದೇನು ಸುಟ್ಟು ಹೋಗಲೇ ಇಲ್ಲ ಅಂತ. ಆ ರೀತಿಯ ನಿರ್ಲಿಪ್ತ ಭಾವದಿಂದ ಇರುವುದಕ್ಕೆ ಬೇಕಾದಂತಹ ಸಾಮರ್ಥ್ಯವನ್ನು ನಾವು ಈ ಭಾವವನ್ನು ಅನುಷ್ಠಾನ ಮಾಡುವುದರ ಮೂಲಕ ಸಂಪಾದಿಸಿಕೊಳ್ಳಬೇಕಾಗುತ್ತದೆ ಎಂದ ತಾತ್ಪರ್ಯ. ಬಳಿಕ ಈ ಎಲ್ಲವೂ ನಿನ್ನದೇ ಹೇ ಪರಮಾತ್ಮ ಅಂತನ್ನುವ ಭಾವದೊಂದಿಗೆ ಇನ್ನೊಂದು ಭಾವವನ್ನೇ ಯಾವಾಗಲೂ ನೆನಪಿಸಿಕೊಳ್ಳಬೇಕು ಅಂತನೋ ಮಾತನ್ನು ಇಲ್ಲಿ ಹೇಳ್ತಾರೆ ನೋಡಿ. ಮೃತ್ಯುವನ್ನು ಸರ್ವದಾ ನೆನೆಸಿಕೊಳ್ಳುವುದು ಒಳ್ಳೆಯದು. ಇದನ್ನೇ ಸ್ವಾಮಿ ವಿವೇಕಾನಂದರು ಹೇಳಿದ್ದು, ಮೆಡಿಟೇಟ್ ಅಪಾನ್ ಡೆತ್ ಅಂತ. ಎಲ್ಲ ಅವರ ಗುರುಗಳ ಮಾತನ್ನೇ ಅವರು ಹೇಳಿದ್ದು, ಅವರು ಇಂಗ್ಲಿಷ್ನ ಹೇಳಿದ್ರು, ಇವರು ಬಂಗಾಳಿಯಲ್ಲಿ ಹೇಳಿದ್ರು ಅಷ್ಟೇನೆ. ಮೃತ್ಯುವನ್ನು ಸದಾ ಸರ್ವದಾ ನೆನಪಿಸಿಕೊಳ್ಳುವುದು ಒಳ್ಳೆಯದು ಅಂತ. ನೋಡಿದ್ರ ಇದೆಲ್ಲಾದರೂ ಉಂಟೆ. ಸಾವು ಅಂತನ್ನುವ ಶಬ್ದವನ್ನು ಹೇಳಿದ್ರೆ ತೂ ಬಿಡ್ತು ಬಿಡ್ತು ಅನ್ನು ಅಂತ, ಬಿಡ್ತು ಅನ್ನೋದು ಅದೆಲ್ಲಿ ಬಿಡುತ್ತೆ ಅಂತ ನನ್ನ ಪ್ರಶ್ನೆ. ರಸ್ತೆಯಲ್ಲಿ ಸ್ಮಶಾನ ಯಾತ್ರೆ ನಡೀತಾ ಇದ್ರೆ ಕಿಟಕಿ ಬಾಗಿಲು ಹಾಕೊಡ್ತಾರೆ, ಅದನ್ನು ನೋಡ್ಬಾರ್ದು ಅಂತ ಮಕ್ಕಳಿಗೆಲ್ಲ ಹೇಳ್ಕೊಡ್ತಾರೆ. ಆ ಸಿದ್ಧಾರ್ಥನನ್ನು ಕೂಡ ಅವನ ತಂದೆ ಅದೇ ರೀತಿಯಲ್ಲಿ ಕಾಪಾಡಿದ್ದ. ಕಣ್ಣಿಗೆ ಇಂಥದ್ದೆಲ್ಲ ಸಾವು ನೋವು ಬಿತ್ತು ಅಂತ ಹೇಳಿದ್ರೆ ಅವನು ವೈರಾಗ್ಯಶಾಲಿ ಆಗ್ಬಿಡ್ತಾನೆ, ಸನ್ಯಾಸಿ ಆಗ್ಬಿಡ್ತಾನೆ ಅಂತನ್ನುವ ಭವಿಷ್ಯವನ್ನು ನೋಡಿದ್ರಿಂದ ಅವ್ಯಾವೂ ಕೂಡ ಅವನ ಕಣ್ಣಿಗೆ ಬೀಳದಂತೆ ತಡೆದ್ರು. ಕೊನೆಗೂ ಒಂದೇ ಸಲ ಬಿದ್ದದ್ದು ಅಷ್ಟಕ್ಕೆ ಅವನು ಸಂಪೂರ್ಣ ವೈರಾಗ್ಯ ತಾಳಿ ಹೊರಟೋಗ್ಬಿಟ್ಟ ಅವನು. ಆದ್ರೆ ಬಿಡಿ, ನಮ್ಮ ವಿಚಾರ ಬೇರೆ. ಏನ್ ಮಾಡೋಕ್ಕಾಗತ್ತೆ, ಹೋದವನು ಹೋದ. ನಾವು ನಮ್ಮಷ್ಟು ದೊಡ್ಡ ವೇದಾಂತಿಗಳೇ ಇನ್ಯಾರು ಇಲ್ಲ ಅಂತ ಅನ್ಬಹುದು ಆ ದೃಷ್ಟಿಯಿಂದ ನೋಡಿದ್ರೆ. ಆದ್ರೆ ನಮ್ಮ ವೈಯಕ್ತಿಕ ಜೀವನಕ್ಕೆ ಬಂದಾಗ ನಾವು ಆ ತರ ಮಾತು ಹೇಳೋದಿಲ್ಲ. ಹೋದ ಹೋದ್ರೆ ಹೋಗ್ಕೊಳ್ಳಿ ಅಂತ ಹೇಳುವ ಮಾತನ್ನು ಹೇಳೋದಿಲ್ಲ ನಾವು. ಆದ್ರೆ ಅದು ಬರಬೇಕು. ಸ್ವಾಮಿ ವಿವೇಕಾನಂದರು ಅದನ್ನೇ ಹೇಳೋದು, ಇಲ್ಲಿ ಶ್ರೀರಾಮಕೃಷ್ಣ ಅದನ್ನೇ ಹೇಳಿದ್ದಾರೆ. ಎಷ್ಟೋ ಸಲ ನನ್ನ ಬಳಿಗೆ ಸಂಸಾರದ ತಾಪತ್ರಯಗಳನ್ನು ತಂದು ಹೇಳೋದಕ್ಕೆ ಇಷ್ಟಪಡ್ತಾರೆ ಕೆಲವು ಭಕ್ತರು. ಮೊದಲು ನಾನು ಶಾಂತವಾದ ರೀತಿಯಲ್ಲಿ ಕುಳಿತುಕೊಂಡು ನನ್ನ ಎರಡು ಕಿವಿಗಳನ್ನು ಅವರ ಕಡೆಗೆ ತೆರೆದು ಕುಳಿತಿರ್ತಿದ್ದೆ. ಮಧ್ಯೆ ಮಧ್ಯೆ ಒಂದು ಸ್ವಲ್ಪ ಸಮಾಧಾನದ ಮಾತನ್ನು ಹೇಳ್ತಾ ಇದ್ದೆ, ಅಯ್ಯೋ ಏನ್ ಮಾಡೋಕ್ಕಾಗುತ್ತೆ, ಶಾಪ ಹಾಗೆ ಮಾಡ್ಕೊಳ್ಳಿ ಹೀಗೆ ಮಾಡ್ಕೊಳ್ಳಿ ಅಂತ. ಆದ್ರೆ ಇತ್ತಿತ್ತಲಾಗಿ ನನಗೆ ಸಮಯ ಅಂತ ಹೇಳ್ತು ಸಾಕಾಗೋದಿಲ್ಲ, ಪುಸ್ತಕ ಬರೆಯುವ ಕಾರಣದಿಂದಾಗಿ. ಇವುಗಳನ್ನೆಲ್ಲ ಕೇಳಬೇಕು ಅಂತಂದ್ರೆ ಅದು ಎಂಥದ್ದೇ ಆಗಿರಲಿ ತಾಳ್ಮೆ ಇರೋದಿಲ್ಲ. ಆದರೆ ಜನರ ಕಷ್ಟ ಅಂತ ಹೇಳ್ತಕ್ಕಂಥ ಅದು ಮುಗಿಲೇ ಇಲ್ಲ. ಅದಕ್ಕೋಸ್ಕರ ಹೋದಲ್ಲೆಲ್ಲ ನಾನು ಹೇಳ್ತಾ ಇರ್ತೇನೆ, ನಾಳೆ ಎಲ್ಲ ಮುಕ್ತಾಯ ಸಮಾರಂಭ ಅಂತ ಇಟ್ಕೊಂಡ್ಬಿಡಿ. ಇನ್ಯಾತಕ್ಕದಕ್ಕೆಲ್ಲ ಚಿಂತಿಸೋದು, ನಾಳೆ ಹೊರಟೋಗ್ಬಿಡುತ್ತೆ, ಎಲ್ಲ ಮುಕ್ತಾಯ ಆಗ್ಬಿಡುತ್ತೆ ಅಂತ ಈ ನಡುವೆ ಹೇಳ್ತಾ ಇದ್ದೆ. ಇಲ್ಲಿ ವಚನ ವೇದವನ್ನ ನೋಡಿದ್ರೆ ಉಪನ್ಯಾಸಕ್ಕೋಸ್ಕರ ಅಂತ ಒಮ್ಮೆ ನೋಡಿದ್ರೆ ಶ್ರೀರಾಮಕೃಷ್ಣ ಅದೇ ಮಾತನ್ನು ಅದಾಗಲೇ ಹೇಳಿಟ್ಟಿದ್ದಾರೆ, ಮೃತ್ಯುವನ್ನು ಸರ್ವದಾ ನೆನೆಸಿಕೊಳ್ಳುವುದು ಒಳ್ಳೆಯದು, ಸತ್ತ ಮೇಲೆ ಯಾವುದೂ ಹಿಂದೆ ಬಾರದು. ಹಳ್ಳಿಗಳಿಂದ ಜನರು ಕಲ್ಕತ್ತಕ್ಕೆ ಕೆಲಸಕ್ಕಾಗಿ ಬರುವ ಹಾಗೆ ಈ ಜಗತ್ತಿಗೆ ಬಂದಿದ್ದೇವೆ ನಾವು ಕೆಲವು ಕೆಲಸಗಳನ್ನು ಮಾಡಿ ಹೋಗುವುದಕ್ಕೋಸ್ಕರ. ಯಾರಾದರೂ ದೊಡ್ಡ ಮನುಷ್ಯನ ತೋಟ ನೋಡೋದಕ್ಕೆ ಬಂದರೆ ಆ ತೋಟದ ಮ್ಯಾನೇಜರ್ ಅವರಿಗೆ ಹೇಳ್ತಾನೆ, ಈ ತೋಟ ನಮ್ದು, ಈ ಕೊಳ ಇದು ನಮ್ದು ಇತ್ಯಾದಿ. ಆದರೆ ಏನೋ ಒಂದು ತಪ್ಪಿಗಾಗಿ ಯಜಮಾನ ಆ ಮ್ಯಾನೇಜರ್ ನ ಕೆಲಸದಿಂದ ತೆಗೆದುಹಾಕ್ಬಿಟ್ಟ ಅಂದ್ರೆ ಆತ ತನ್ನ ಮರದ ಪೆಟ್ಟಿಗೆಯನ್ನು ತೆಗೆದುಕೊಂಡು ಹೋಗುವುದಕ್ಕೂ ಸಾಧ್ಯವಿಲ್ಲದವನಾಗ್ಬಿಡ್ತಾನೆ. ಮಾಲಿಯ ಮೂಲಕ ಅದನ್ನು ರಹಸ್ಯವಾಗಿ ಹೊರಕ್ಕೆ ತರಿಸಿಕೊಳ್ಳಬೇಕಾಗುತ್ತದೆ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಭಗವಂತನ ತೋಟ ಇದು, ನಾವೇನೋ ಒಂದು ಸ್ವಲ್ಪ ಸ್ವಲ್ಪ ಮ್ಯಾನೇಜರಿಕೆ ಮಾಡೋದಕ್ಕೋಸ್ಕರ ಬಂದಿದ್ದೇವೆ ಇಲ್ಲಿಗೆ. ಕೊನೆಗೆ ಒಂದು ದಿವಸ ಹತ್ತು ಕಡೆ ಹೋಯ್ತು ಅಂತ ಹೇಳಿದ್ರೆ ನಾವೇನ್ ಕೂಡಿಟ್ಟಿದ್ದೇವೋ ಇಲ್ಲಿ ಅದನ್ನು ಕೂಡ ತಗೊಂಡು ಹೋಗಕ್ಕೆ ಸಾಧ್ಯವಿಲ್ಲ. ಅವನ ಆ ತೋಟದ ಮ್ಯಾನೇಜರ್ ಆದರೂ ಕೂಡ ಆ ಮಾಲಿಯ ಮೂಲಕ ತನ್ನ ಆ ಮರದ ಪೆಟ್ಟಿಗೆಯನ್ನ ಗುಟ್ಟಾಗಿ ತರಿಸ್ಕೊಳ್ಬಹುದು, ಆದ್ರೆ ನಾವು ಮಾತ್ರ ಏನನ್ನೂ ತರಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಹತ್ತು ಕಡೆಗೆ ಎಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಅಲ್ಲಲ್ಲೇ. ಈ ಉದಾಹರಣೆಯನ್ನು ಶ್ರೀರಾಮಕೃಷ್ಣ ನಮಗೆ ಕೊಟ್ಟಾಗ ಇದೇನಾದರೂ ನಮ್ಮ ತಲೆ ಒಳಗೆ ಹೋದಾಗ ನಾವೆಷ್ಟು ನಿಶ್ಚಿಂತೆಯಾಗಿರಬಹುದು. ಇದು ನಮಗೆ ಆಗ್ತಕ್ಕಂಥ ಪ್ರಯೋಜನ. ಚಿಂತಾ ಚಿತ ಒಂದೇ ಒಂದು ಸೊನ್ನೆ ವ್ಯತ್ಯಾಸ, ಚಿಂತೆಗೆ ಸೊನ್ನೆ ಇದೆ, ಚಿತೆಗೆ ಸೊನ್ನೆ ಇಲ್ಲ. ಸೊನ್ನೆ ಹೆಚ್ಚಾದ್ರಿಂದ ಅದ್ರ ಶಕ್ತಿನೂ ಹೆಚ್ಚು. ಯಾಕೆ ಅಂದ್ರೆ ಚಿತೆ ಇದೆಯಲ್ಲ ಅದು ಸತ್ತ ಶರೀರವನ್ನು ಮಾತ್ರ ಸುಡುತ್ತದೆ, ಚಿಂತೆ ಜೀವಂತ ಶರೀರವನ್ನು ಸುಡುತ್ತದೆ. ಚಿಂತೆಗೆ ಗುರಿಯಾದವರ ಮುಖವನ್ನು ನೋಡಿ, ಸುಟ್ಟ ಬದನೆಕಾಯಿ ಆಗಿರುತ್ತದೆ. ಈ ಚಿಂತೆಗೆ ಕಾರಣ ಏನೋ, ಚಿಂತೆ ಎಲ್ಲವೂ ನನ್ನದು, ಅದು ಹೋಯ್ತಲ್ಲ, ಇದು ಹೋಯ್ತಲ್ಲ, ಇದು ಬರಲಿಲ್ವಲ್ಲ, ಇದು ಹೋಯ್ತಲ್ಲ, ಬಂದದ್ದು ಹೋಯ್ತಲ್ಲ, ಬರಬೇಕಾದ್ದು ಬರಲಿಲ್ವಲ್ಲ, ಎರಡು ಬಗೆಯಿಂದಲೂ ಚಿಂತೆ ಅವನಿಗೆ. ಒಟ್ಟಿನಲ್ಲಿ ಇದ್ದದ್ದನ್ನು ಅನುಭವಿಸೋದಕ್ಕೆ ಅವನಿಗೆ ಶ್ರೀಮಾತ ಶಾರದಾದೇವಿಯವರು ಹೇಳ್ತಾರೆ, ಕೈಯಲ್ಲಿ ಇದ್ದದ್ದನ್ನ ಶಾಂತವಾಗಿ ಅನುಭವಿಸಬಾರದೆ. ಬಹಳ ಸ್ವಾರಸ್ಯವಾಗಿ ಹೇಳಿದ್ದಾರೆ ಅವರು. ನಮ್ಮ ಅವಸ್ಥೆ ಏನು ಅಂತ ಹೇಳಿದ್ರೆ, ಬರದೇ ಇದ್ದದ್ದಕ್ಕಾಗಿಯೂ ಪೇಚಾಡೋದು, ಹೋದದ್ದಕ್ಕಾಗಿಯೂ ಪೇಚಾಡೋದು. ಈ ಪೇಚಾಟದಲ್ಲಿ ಇರುವುದನ್ನು ಅನುಭವಿಸೋದಕ್ಕೆ ಸಾಧ್ಯವಿಲ್ಲದೆ ಕೊನೆಗೆ ಅದು ಕೂಡ ಹೋಗಿ ಅದಕ್ಕಾಗಿಯೂ ಪೇಚಾಡೋದು. ಎದುರುಚ್ಛಾ ಲಾಭ ಸಂತುಷ್ಟ ಅಂತನ್ನುವ ಮಾತನ್ನು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ನಮ್ಮ ನಮ್ಮ ಪ್ರಯತ್ನಕ್ಕೆ ಏನೇನು ಭಗವಂತ ಕರುಣೆಯಿಂದ ಪ್ರಸಾದಿಸ್ತಾನೋ, ಪ್ರಸಾದ ರೂಪವಾಗಿ ಏನು ಕೊಡ್ತಾನೋ, ಹೇ ಪರಮಾತ್ಮ ಇವತ್ತು ನಿನ್ನ ಪ್ರಸಾದ ಇದು, ನಾನು ಅದನ್ನು ಸ್ವೀಕರಿಸ್ತಾ ಇದ್ದೇನೆ, ನೀನು ನನ್ನ ಮೇಲಿನ ಕರುಣೆಯಿಂದ ಇದನ್ನು ಕೊಟ್ಟೆ, ಇದನ್ನು ನಾನು ಅನುಭವಿಸ್ತಾ ಇದ್ದೇನೆ. 14 ಲೋಕಗಳಲ್ಲಿ ಲೆಕ್ಕವಿಲ್ಲದಷ್ಟು ಜೀವಿಗಳನ್ನು ನೀನು ಕಾಪಾಡಬೇಕಾಗಿದೆ, ಅವರೆಲ್ಲರ ಮಧ್ಯೆ ನನ್ನನ್ನು ಕೂಡ ಕಾಪಾಡುವಂತ ಒಂದು ದೃಷ್ಟಿ ಇಟ್ಕೊಂಡು ಇವತ್ತಿನದು ನಾನು ಕೊಟ್ಬಿಟ್ಟಿಯಲ್ಲ ನೀನು, ಈ ಭಾವ ಹೇಗಿದೆ, ಹೇ ಪರಮಾತ್ಮ ಇನ್ನಷ್ಟು ಕೊಡು ಮತ್ತಷ್ಟು ಕೊಡು, ಏನ್ ಮಾಡ್ತೀಯೋ ಅದನ್ನು ಕಟ್ಕೊಂಡು ಅಂತ ಭಗವಂತ ಕೂಡ ಆಶ್ಚರ್ಯ ಪಡ್ತಾ ಇದ್ದಾನೆ. ಒಂದ್ ತುತ್ತು ಜಾಸ್ತಿ ಊಟ ಮಾಡೋಣವೆ, ಡಯಾಬಿಟಿಸ್, ಎಷ್ಟೋ ಜನರಿಗೆ ಉಪ್ಪು ತಿನ್ನೋದಕ್ಕೂ ಯೋಗ್ಯತೆ ಇಲ್ಲ, ಯಾಕಂದ್ರೆ ಬಿಪಿ, ಎಷ್ಟು ಇಟ್ಕೊಂಡು ಏನ್ ಮಾಡ್ತೀರಿ. ಭಗವನ್ ನಾಮ ಸ್ಮರಣೆ ಹೇರಳವಾಗಿ ಮಾಡಿದಾಗ, ತುಂಬಾ ಹೃದಯದಿಂದ ಮಾಡಿದಾಗ, ಬಾಕಿ ಉಳಿದವುಗಳನ್ನೆಲ್ಲ ಕಡಿಮೆ ಮಾಡಿಕೊಂಡು, ಹೌದು ಎಲ್ಲ ಒಂದಲ್ಲ ಒಂದು ದಿನ ತಾನಾಗೆ ಬಿದ್ದು ಹೋಗ್ತಕ್ಕಂಥದ್ದು, ಆದ್ರಿಂದ ನಾನಾಗಿಯೇ ಬಿಡ್ತೇನೆ. ನೋಡಿ, ನಾನಾಗೇ ಬಿಟ್ರೆ ತ್ಯಾಗ, ಅದಾಗಿಯೇ ಬಿಟ್ರೆ ರೋಗ. ನಾನಾಗಿಯೇ ಬಿಡುವುದರಲ್ಲಿ ಆನಂದ ಇರುತ್ತೆ, ನಾನಾಗಿಯೇ ಬಿಟ್ಟದ್ರಿಂದ ಮತ್ತು ಪರಮಾತ್ಮನು ಕೂಡ ತಾನಾಗಿಯೇ ಬರ್ತಾನೆ ನೋಡಿ, ಆ ರೀತಿ ಎರಡು ಆನಂದ ಬರ್ತದೆ. ತಾನಾಗೆ ಬಿಟ್ಟದ್ದೊಂದು ಆನಂದ, ಭಗವಂತ ತಾನಾಗೆ ಬಂದದ್ದು ನಮ್ಮನ್ನು ಆರಿಸ್ಕೊಳ್ತಕ್ಕಂಥದ್ದು, ಇವನೆಲ್ಲ ಬಿಟ್ಬಿಟ್ಟಿದ್ದಾನೆ, ಆದ್ರಿಂದ ನಾನು ಹೋಗಿ ತುಂಬಿಕೊಳ್ತೇನೆ ಅಲ್ಲಿ, ಅವನ ಆನಂದ ಅಂತ ಹೇಳ್ತಕ್ಕಂಥದ್ದು ತುಂಬಿದಾಗ ಮನುಷ್ಯನಿಗೆ ಇನ್ನೇನು ಬೇಕಾಗ್ತದೆ ಜಗತ್ತಲ್ಲಿ. ಇದು ಬಾಯಲ್ಲಿ ಹೇಳಷ್ಟು ಸುಲಭದಲ್ಲಿಲ್ಲ, ನಾವು ಸನ್ಯಾಸಿಗಳಾಗಿ ಹೇಳಬಹುದಾದ ಆದಷ್ಟು ಸುಲಭದಲ್ಲಿ ಗೃಹಸ್ಥರು ಅದನ್ನ ಅಕ್ಷರಶಃ ಪಾಲಿಸೋದಕ್ಕೆ ಸಾಧ್ಯವಿಲ್ಲ. ಶ್ರೀರಾಮಕೃಷ್ಣ ಆ ಮಾತನ್ನು ಹೇಳ್ತಾರೆ, ಗೃಹಸ್ಥರು ಮಾನಸಿಕ ಸನ್ಯಾಸವನ್ನು ಅಭ್ಯಾಸ ಮಾಡಬೇಕು, ಸನ್ಯಾಸಿಗಳು ಬಾಹ್ಯ ಮಾನಸಿಕ ಎರಡನ್ನೂ ಕೂಡ ಅಭ್ಯಾಸ ಮಾಡಬೇಕು ಅಂತ ಹೇಳ್ತಾರೆ. ಆದ್ರಿಂದ ಈ ಮಾತುಗಳನ್ನೆಲ್ಲ ಕೇಳಬಹುದೇ ವಿನಃ ಪರಿಪೂರ್ಣವಾಗಿ ನೀವು ಅಕ್ಷರಶಃ ಪರಿಪಾಲಿಸೋದಕ್ಕೆ ಸಾಧ್ಯವಿಲ್ಲ ಅಂತನ್ನೋದನ್ನು ನಾನೇ ಹೇಳಿಬಿಡ್ತೇನೆ. ಆದರೆ ಸಾಕ್ಷಿಯಾಗಿರಬೇಕು, ಸಾಕ್ಷಿಯಾಗಿರಬೇಕು, ಸಾಕ್ಷಿಯಾಗಿರಬೇಕು ಅಷ್ಟೇ. ಇಲ್ಲಿ ಆ ಮ್ಯಾನೇಜರ್ನಂತೆ ನಾವಿರಬೇಕು, ಅಥವಾ ಕಲ್ಕತ್ತಕ್ಕೆ ಕೆಲಸಕ್ಕೋಸ್ಕರ ಬಂದವರು ಮತ್ತೆ ಹೇಗೆ ಹಳ್ಳಿಗೆ ಹೋಗಬೇಕಾಗತ್ತೋ, ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತನ್ನುವ ಈ ಒಂದು ದೃಷ್ಟಿಯಿಂದ ನಾವು ಬದುಕುವಂತಹ ಪ್ರಯತ್ನ ಮಾಡ್ತು ಅಂತ ಹೇಳಿದ್ರೆ, ತಕ್ಷಣ ನಮ್ಮ ಮನಸ್ಸು ಹಗುರವಾಗಿ ಬಿಡ್ತದೆ, ಧ್ಯಾನಕ್ಕೆ ಅದು ಯೋಗ್ಯವಾಗಿ ಬಿಡ್ತದೆ, ಮನಸ್ಸು ಬಹಳ ವೇಗವಾಗಿ ಭಗವಂತನ ಬಳಿಗೆ ಧಾವಿಸುತ್ತದೆ. ಇದು ಇನ್ನೊಂದು ಬಹಳ ಬಹಳ ದೊಡ್ಡ ವಿಚಾರ ನಾನು ಇಲ್ಲಿ ಹೇಳ್ತಾ ಇರುವಂತಹದ್ದು. ಯಾವಾಗ ನಮ್ಮದು ನಮ್ಮದು ನಾನು ನನ್ನದು ಅಂತ ಹೇಳ್ತಕ್ಕಂಥ ಅದನ್ನು ಕಡಿಮೆ ಮಾಡ್ಕೊಂಡ್ಬಿಟ್ರು, ಅಷ್ಟು ಹಗುರವಾಗ್ತಾ ಇರ್ತೀರಿ. ಯಾವಾಗ ಪೂರ್ತಿ ಒಳಗಡೆಯಿಂದ ಬಿಟ್ಬಿಟ್ರು, ಆ ಥರದವರು ಇದ್ದಾರೆ. ಗೃಹಸ್ಥರಲ್ಲಿ ಕೆಲವರನ್ನು ನೋಡ್ತೇನೆ ನಾನು, ಸನ್ಯಾಸಿಗಳು ಅಂತನೋರು ಏನೂ ಅಲ್ಲ ಅವರ ಮುಂದೆ, ಅಷ್ಟರ ಮಟ್ಟಿಗೆ ತೊಟ್ಟು ಕಳಚಿಕೊಂಡಿರ್ತಾರೆ ಅವರು, ತೊಟ್ಟೇ ಕಳಚಿ ಹೋಗಿಬಿಟ್ಟಿರುತ್ತೆ. ಅವರ ಮುಖದಲ್ಲಿ ತಾನೇ ತಾನಾಗಿ ಶಾಂತಿ. ಶ್ರೀಕೃಷ್ಣ ಭಕ್ತಿಯೋಗದಲ್ಲಿ ಕರ್ಮದ ಮಾತನ್ನು ಹೇಳ್ತಾನೆ, ಅದನ್ನ ಕರ್ಮಯೋಗವನ್ನು ಆಚರಿಸಿ ಅದರ ಫಲವನ್ನು ತ್ಯಾಗ ಮಾಡಬೇಕು ಅಂತ ಹೇಳ್ತಾ, ತ್ಯಾಗಾತ್ ಶಾಂತಿರನಂತರಂ ಅಂತ ಒಂದು ಮಾತನ್ನು ಹೇಳ್ತಾನೆ. ನನಗೆ ಬಹಳ ಇಷ್ಟವಾದಂತಹ ಒಂದು ಫ್ರೇಸ್ ಅದು, ತ್ಯಾಗಾತ್ ಶಾಂತಿ ಅನಂತರಂ. ಅನಂತರಂ ಅಂತಂದ್ರೆ ಅಂತರವೇ ಇಲ್ಲ, ಮರುಕ್ಷಣಕ್ಕೆ ಅಂತ ಅರ್ಥ. ಅಥವಾ ಇದು ಹೋಯ್ತು, ಹೋಗುದು ಬರುವುದು ಎರಡು ಒಟ್ಟೊಟ್ಟಿಗೆ ಅಂತನಷ್ಟರ ಮಟ್ಟಿಗೆ ಶಾಂತಿ ಅಂತ ಹೇಳ್ತಕ್ಕಂಥದ್ದು ತಕ್ಷಣ ಅವನಿಗೆ ಪ್ರಾಪ್ತಿಯಾಗುತ್ತದೆ. ತ್ಯಾಗ ನನ್ನದು ಅಂತ ಹೇಳ್ತಕ್ಕಂತಹ ಭಾವದ ತ್ಯಾಗ, ವಸ್ತುವಿನ ತ್ಯಾಗ ಅಲ್ಲ. ಅದನ್ನ ಸನ್ಯಾಸಿ ಮಾಡಬೇಕು. ಆ ಸನ್ಯಾಸಿಗಳೇ ಇವತ್ತು ಮಠವನ್ನು ಕಟ್ಟಿಕೊಂಡು ಇದು ನಿಮಗೋಸ್ಕರ ಅಂಥೇಳಿ ಅವರಿಟ್ಕೊಂಡಿದಾರಲ್ಲ. ಯಾವಾಗ ಒಂದು ಕಾರ್ಯ ಅಂತ ನಾವು ಮಾಡಬೇಕಾಗುತ್ತೋ ಅದಕ್ಕೆ ಸಂಬಂಧಪಟ್ಟಂತ ಕಾರಣ ಉಪಕರಣ ಅವುಗಳನ್ನು ಇಟ್ಕೊಳ್ಬೇಕಾಗುತ್ತೆ. ಯಾವುದನ್ನು ಬಿಡೋದಕ್ಕಾಗೋದಿಲ್ಲ, ಪ್ರತಿಯೊಂದು ಕೂಡ ಉಪಯೋಗಕ್ಕೆ ಬರುತ್ತದೆ. ಕಾಲೋಚಿತ ಕೈದಿದ ತೃಣವೇ ಪರ್ವತವಲ್ಲವೇ ಅಂತ ಒಂದು ಮಾತಿದೆ. ಸಕಾಲಕ್ಕೆ ಉಪಯೋಗಕ್ಕೆ ಬಂದಂತಹ ಒಂದು ತೃಣವೂ ಕೂಡ ಪರ್ವತೋಪಮವಾದಂತಹ ಮೈನೆ ಉಳ್ಳದ್ದು ಅಂತ ಅರ್ಥ. ಒಂದು ಪರ್ವತ ಏನ್ ಮಾಡಬಹುದೋ ಅಂತಹದ್ದನ್ನ ಈ ಒಂದು ತೃಣ ಮಾಡುತ್ತದೆ. ಸಕಾಲದಲ್ಲಿ ಉಪಯೋಗಕ್ಕೆ ಬಂದಂತಹ ಸಣ್ಣ ವಸ್ತುವು ಕೂಡ ಅಂತಹ ಮಹತ್ತರವಾದ ಪರಿಣಾಮವನ್ನು ಉಂಟು ಮಾಡಬಲ್ಲದು ಅಂತ ಒಂದು ಮಾತಿದೆ. ಆದ್ರಿಂದ ಯಾವುದನ್ನು ಬಿಡುವಂತೆ ಇಲ್ಲ, ಬಿಡಬೇಕಾದ ಯಾವುದೋ ಆಸಕ್ತಿ ಅಸಂಗತ್ವವನ್ನು ಸ್ಥಾಪನೆ ಮಾಡ್ಕೋಬೇಕು ಮನಸ್ಸಿನಲ್ಲಿ. ಯಾವುದು ನಂದಲ್ಲ, ಕೊನೆಗೆ ಯಾವುದು ನಂದಲ್ಲ, ನಂದಲ್ಲ ನಂದಲ್ಲ ಅಂತ ಹೇಳ್ತಕ್ಕಂಥ ಅದೇ ಒಂದು ಧ್ಯಾನ ಮಾಡಿದ್ರು ಕೂಡ ಪರವಾಗಿಲ್ಲ. ಅಂತೂ ಈ ರೀತಿಯ ಒಂದು ಮ್ಯಾನೇಜರಿಕೆ ಅಥವಾ ಈ ರೀತಿಯಲ್ಲಿ ಕೆಲಸಕ್ಕೋಸ್ಕರ ಬಂದವರು ನಾವು, ನಮ್ಮ ಕೆಲಸ ಮುಗಿದ ಮೇಲೆ ಹೊರಟೋಗತಕ್ಕಂಥವರು ಅಂತ ಈ ಒಂದು ಮನೋಭಾವದಿಂದ ನಾವು ಇಳಿತು ಅಂತ ಹೇಳಿದ್ರೆ ನಿಶ್ಚಿಂತರಾಗಿರಬಹುದು, ಶಾಂತಿಯನ್ನು ಅನುಭವಿಸಬಹುದು. ಬಳಿಕ ಈ ಅಹಂಕಾರ ಅಂತ ಹೇಳ್ತಕ್ಕಂಥದ್ದು ಇನ್ನೀ ಏನೇನು ಕೆಲಸ ಮಾಡುತ್ತೆ ಅಂತ ಅನ್ನೋದನ್ನ ಇನ್ನೂ ವಿವರಿಸ್ತಾ ಇದ್ದಾರೆ. ಆ ಈಶ್ವರಚಂದ್ರ ವಿದ್ಯಾಸಾಗರ್ನಿಗೆ ಸಾಕು ಸಾಕಾಗುವಷ್ಟು ವಿವರಿಸ್ತಾ ಇದ್ದಾರೆ, ವಿಷಯಗಳನ್ನು ಕೊಡ್ತಾ ಇದ್ದಾರೆ. ನೋಡಿ ಹೇಳ್ತಾರೆ, ಭಗವಂತ ಈ ಎರಡು ಸಂದರ್ಭಗಳಲ್ಲಿ ನಗ್ತಾನೆ. ಕವಿರಾಜ ಅಂದ್ರೆ ಅಲಲೇಕಾಯಿ ಪಂಡಿತ, ಅವನು ರೋಗಿಯ ತಾಯಿಗೆ ಹೇಳ್ತಾನೆ, ತಾಯೇ ನಿನ್ ಯಾಕೆ ಹೆದರಿಕೆ, ನಿನ್ನ ಮಗನನ್ನ ನಾನು ಗುಣಪಡಿಸಿ ಬಿಡ್ತೇನೆ ಅಂತ. ಹಾಗೆ ಹೇಳಿದಾಗ ಭಗವಂತ ನಗ್ತಾನೆ. ಆಗ ಭಗವಂತ ಅಂದ್ಕೊಳ್ತಾನೆ, ಎಲ್ಲ ನಾನು ಈ ಮಗುವನ್ನ ಇವತ್ತು ಸಾಯಿಸುದರಲ್ಲಿದ್ದೇನೆ, ಈ ಪಂಡಿತ ಹೇಳ್ತಾ ಇದ್ದಾನಲ್ಲ ತಾನು ಬದುಕಿಸಿ ಕೊಡ್ತೇನೆ ಅಂತ ನಗ್ತಾನಂತೆ ಅವನು. ಬಳಿಕ ಶ್ರೀರಾಮಕೃಷ್ಣ ಹೇಳ್ತಾರೆ, ಅಣ್ಣ ತಮ್ಮಂದಿರು ಹಗ್ಗ ಹಿಡಿದುಕೊಂಡು ಜಮೀನನ್ನ ಭಾಗ ಮಾಡಿಕೊಳ್ಳುವಾಗ, ನೋಡು ಈ ಭಾಗ ನನ್ನದು ಆ ಭಾಗ ನಿನ್ನದು ಅಂತ ಹೇಳ್ತಾರಲ್ಲ, ಆಗ ಮತ್ತೆ ಭಗವಂತ ನಗ್ತಾನೆ. ಆಗ ಆತ ಅಂದುಕೊಳ್ತಾನೆ, ಏನಿದು ಈ ಬ್ರಹ್ಮಾಂಡವೇ ನನ್ನದು, ಅಂಥದ್ರಲ್ಲಿ ಇವರು ಹೇಳ್ತಾ ಇದ್ದಾರಲ್ಲ ಈ ಭಾಗ ನನ್ನದು ಆ ಭಾಗ ನಿನ್ನದು ಅಂತ. ಇಷ್ಟಾದ್ರೂ ಕೂಡ ವ್ಯವಹಾರ ಅಂತ ತಂದು ನಾವು ಅದೆಲ್ಲ ಮಾಡಬೇಕಾಗತ್ತೆ ಅಂತ ಪುನಃ ಅಲ್ಲಿಗೆ ಬರ್ತೀವಿ. ನಿಜ ಅದು, ವ್ಯವಹಾರಕ್ಕೆ ನಾವು ಅದನ್ನೆಲ್ಲ ಹೇಳಬೇಕಾಗುತ್ತೆ. ನೋಡಮ್ಮ ಏನು ಯೋಚನೆ ಮಾಡಬೇಡ, ಒಳ್ಳೇದಾಗ್ತದೆ ಅಂತ ಸಾಂತ್ವನ ಕೊಡಬೇಕಾಗುತ್ತೆ. ನೋಡಿ ಮತ್ತೆ ಪಾಲು ಅಂತ ಮಾಡ್ಕೊಳ್ತೇ ಇದ್ರೆ ಅದು ಹೇಗದು ಹೊಂದಿಕೆ ಆಗ್ತದೆ? ಯಾಕೆಂತಂದ್ರೆ ಪಾಲು ಮಾಡಿಸೋಳು ಬಂದ್ಬಿಟ್ಟಿರ್ತಾಳೆ ಅಂದ್ರೆ ಅಣ್ಣ ತಮ್ಮದು ಮೊದಲು ಒಟ್ಟೊಟ್ಟಿಗೆ ಇರ್ತಾರೆ, ಆಮೇಲೆ ಅವರು ಇಬ್ಬರಿಗೆ ಮದುವೆ ಮಾಡಿಬಿಡ್ತಾರೆ, ಆಮೇಲೆ ನಾವು ಬೇರೆ ಬೇರೆ ಇರಬೇಕು ಅಂತ ಇಷ್ಟಪಡ್ತಾರೆ. ಇರಲೇಬೇಕಾಗುತ್ತೆ. ಆದರೆ ಅಂತರಂಗದಲ್ಲಿ ತಿಳ್ಕೊಳ್ಬೇಕು ಇದೆಲ್ಲ ಪರಮಾತ್ಮನಿಗೆ ಸೇರಿದ್ದು ಅಂತ. ಪಾಲಾಗಿಯೂ ಇರಬೇಕು, ಮಗುವನ್ನು ವಾಸಿ ಮಾಡ್ತೀನಿ ಅಂತಲೂ ಹೇಳಬೇಕು. ಏನೋ ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತ ಹೇಳಕ್ಕಾಗತ್ತೆ, ಏನಮ್ಮ ಆಸೆ ಬಿಟ್ಬಿಡು ಅಂತ ಈ ತರ ಹೇಳಕ್ಕಾಗತ್ತೆ, ಏನಮ್ಮ ಪರಮಾತ್ಮ ನೋಡ್ಕೊಳ್ತಾನೆ, ಅದು ಒಂದು ತಮಾಷೆಯಾಗಿ ಹುಟ್ಟುಕೊಂಡಿದೆ. ನಾನೇನೋ ಪರಮಾತ್ಮನಲ್ಲಿ ಭಾರ ಹಾಕಿದೆ, ಪರಮಾತ್ಮ ನಾಲ್ಕು ಜನರ ಮೇಲೆ ಹಾಕ್ಬಿಟ್ಟ ಅಂತ ಒಂದು ಜೋಕ್ ಬೇರೆ ಹುಟ್ಕೊಂಡಿದೆ ಅದು. ಇದೆಲ್ಲ ವಿಕೃತವಾದಂತಹ ಭಾವನೆಗಳು. ಆದ್ರಿಂದ ಇಲ್ಲಿ ಶ್ರೀರಾಮಕೃಷ್ಣ ಹೇಳಿದಾಗ ಅಕ್ಷರಶಃ ಅದನ್ನು ತೆಗೆದುಕೊಳ್ಳದೇನೇನೆ ತತ್ವತಃ ಅರ್ಥ ಮಾಡಿಕೊಳ್ಳೋದಕ್ಕೆ ಹೋಗಬೇಕು. ಈ ಉದಾಹರಣೆಯನ್ನು ಕೊಟ್ಟದ್ದು ಆ ಒಂದು ದೃಷ್ಟಿಯಿಂದ ಅಂದ್ರೆ ನಿರಹಂಕಾರದಿಂದ ಇರಬೇಕು ಅಂತ. ಪಾಲನ್ನು ಮಾಡುವಾಗ ಒಬ್ಬ ಮಗ ಬಹಳ ಗಲಾಟೆ ಎದುರಿಸ್ತಾನೆ, ನನಗಿಷ್ಟು ಬೇಕು ಅಂತ. ಆಗ ಇನ್ನೊಬ್ಬ ಮಗ ಏನ್ ಹೇಳಬೇಕು, ಅವನು ವಚನವೇದ ಕೇಳಿದ್ದ ಪಕ್ಷದಲ್ಲಿ ಆಗಲಪ್ಪ ಅದ ನೀತಕು ಪರಮಾತ್ಮ ಕೊಡ್ತಾನೆ. ಈ ರೀತಿಯಲ್ಲಿ ಸೋತು ಗೆಲ್ಲಬೇಕು, ಪಾಲನ್ನ ತೆಗೆದುಕೊಳ್ಳುವಾಗ ಸೋತು ಗೆಲ್ಲಬೇಕು ಅಂತ ಹೇಳ್ತಕ್ಕಂಥದ್ದು ಈ ದೃಷ್ಟಿಯಿಂದಲೇನೆ ಪರಮಾತ್ಮ ಕೊಡ್ತಾನೆ. ಅವನು ಗೆದ್ದು ಸೋಲದು ಬಿಟ್ಟವೆ. ಆದ್ರಿಂದ ನಾವು ಜ್ಞಾನವಂತರಾಗಿ ಹೇಗೆ ಬದುಕಬೇಕು ಅಂತ ಹೇಳಿದ್ರೆ ಈ ರೀತಿಯ ಜಗಳಕ್ಕೆ ನಾವು ಹೋಗಬಾರದು. ಯಾವುದು ನಮ್ದಲ್ದಿರುವಾಗ ನಾವು ಯಾತಕ್ಕೆ ಹಠ ಕಾಯಬೇಕು? ಸಾಕ್ಷಿಯಾಗಿ ಮಾಡಿದ್ರೆ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಂತ ಶ್ರೀರಾಮಕೃಷ್ಣ ಮುಂದುವರಿಸ್ತಾ ಹೇಳ್ತಾರೆ. ಭಗವಂತನನ್ನ ವಿಚಾರದ ಮೂಲಕ ಅರಿಯಲು ಸಾಧ್ಯವೇ? ಆತನಿಗೆ ದಾಸನಾಗಿ, ಆತನಿಗೆ ಶರಣಾಗತನಾಗಿ ಆತನನ್ನು ಕರೆ. ಯಾತಕ್ಕೆ ಈ ಮಾತನ್ನು ತಕ್ಷಣ ಹೇಳಿದ್ರು? ಯಾವಾಗ ನೀನು ಅಹಂಕಾರವನ್ನು ಇಟ್ಕೊಳ್ಳುವಂತಿಲ್ವೋ, ಮಮತ್ವ ಅನ್ನೋದನ್ನ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ವೋ, ಇದೆಲ್ಲವೂ ನನ್ನದು ಅಂತ ಹೇಳ್ತಕ್ಕಂತಹ ಭಾವನೆಯನ್ನು ನೀ ತಾಳೋದಕ್ಕೆ ಸಾಧ್ಯ ಇಲ್ವೋ, ಹಾಗಾದ್ರೆ ನಿನ್ನ ಸ್ಥಾನ ಏನು ಈ ಪ್ರಪಂಚದಲ್ಲಿ? ಪರಮಾತ್ಮನ ದಾಸ. ಹನುಮಂತ. ಹನುಮಂತನಿಗೇನ್ ಕಡಿಮೆ? ಮುಂದಿನ ಚತುರ್ಯುಗಕ್ಕೆ ಅವನೇ ಅಧಿಪತಿಯನ್ನಾಗಿ ಮಾಡ್ತಾನೆ ಶ್ರೀರಾಮ. ನಾಲ್ಕು ಯುಗಗಳ ಅಧಿಪತಿಯಾಗ್ತಾನು ಅಂತ. ಕೇವಲ ಸೇವೆಯ ಮೂಲಕ ಅವನು ಗೆದ್ದುಕೊಂಡಂತಹದ್ದು ನೋಡಿ, ಎಲ್ಲವನ್ನೂ ಗೆದ್ದುಕೊಂಡ ಅವನು, ಎಲ್ಲರನ್ನೂ ಗೆದ್ದುಕೊಂಡ. ಹದಿನಾಲ್ಕು ಯುಗಗಳಿಗೆ ಅವನು ಒಡೆಯ ಅಂತಂದ ಮೇಲೆ ಹದಿನಾಲ್ಕು ಲೋಕಗಳಿಗೆ ಅವನು ಒಡೆಯ ಅಂತ ಹೇಳಿದಾಗಾಯ್ತು. ಅದು ಎಷ್ಟು ವರ್ಷ ಅದು ಆಳ್ತಾನವನು. ಅಂತಹ ಒಂದು ಆಳ್ವಿಕೆಗೆ ಅಧಿಪತಿಯನ್ನಾಗಿ ಶ್ರೀರಾಮ ಮಾಡಿದ್ನಲ್ಲ, ಅಂತಹದ್ದು ಒಂದು ಬಂತಲ್ಲ ಅವನಿಗೆ, ಬೇಡ ಅಂತ ಹೇಳಿದ್ರೆ ಹೇಗೆ ಬಂತಲ್ಲ. ಆದ್ರಿಂದ ಬೇಡ ಅಂದಾಗ ಬರ್ತದೆ, ಆದ್ರಿಂದ ಬೇಡ ಅಂತ ಹೇಳುವುದನ್ನು ಕಲಿಬೇಕು. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ ದಾಸನಾಗಿ ಆತನಿಗೆ ಶರಣಾಗತನ ಕರೀಬೇಕು. ಸುಮ್ಮನೆ ವಿಚಾರ ಮಾಡೋದ್ರಿಂದ ಏನು ಪ್ರಯೋಜನ? ದೇವರಿದ್ದಾನೋ ಇಲ್ವೋ, ದೇವರಿದ್ರೆ ಹೀಗೆ ಅಲ್ಲ ಯಾಕೆ? ಎಲ್ಲವನ್ನು ಕೂಡ ಈ ವಿಚಾರದ ತರ್ಕಕ್ಕೆ ಹಾಕಿ ಅರ್ಥಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಹೇಗೆ ಭಗವಂತ, ನೀನು ಮಾಡಿದ್ದೆಲ್ಲ ಸರಿ, ಈಗ ನೀನು ಈ ಜಗತ್ತನ್ನು ಹೇಗಿಟ್ಟಿದ್ಯೋ ಅದೆಲ್ಲವೂ ಸರಿ, ನಾನು ನಿನಗೆ ಶರಣು, ನೀನು ನನಗೆ ಬೇಕಾದ್ದು. ಈ ಜಗತ್ತು ಹಾಗಿದೆಯೋ ಹೀಗಿದೆಯೋ ಅಂತ ಹೇಳ್ತಕ್ಕಂತ ನನಗೆ ಜಗತ್ತೇ ಬೇಡದಿರುವಾಗ ಈ ಜಗತ್ತು ಹಾಗಿದೆಯೋ ಹೀಗಿದೆಯೋ, ಹಾಗೆ ಹಾಕಿದೆ ಹೀಗೆ ಹಾಕಿದೆ ಅಂತ ಹೇಳ್ತಕ್ಕಂತ ಲೆಕ್ಕಾಚಾರ ನನಗೆ ಅದಕ್ಕೆ ಇದಾಗಿದೆ ನೋಡಿ ವಿಷಯ, ಬಹಳ ಚೆನ್ನಾಗಿದೆ. ಜಗತ್ತೇ ಬೇಡ ಅಂತ ಹೇಳಿ ಆದ್ಮೇಲೆ, ಜಗತ್ತಲ್ಲೇ ನಾವು ಇರತಕ್ಕಂಥವರೆಲ್ಲ ಶಾಶ್ವತವಾಗಿ ಅಂತಂದ ಮೇಲೆ, ಇದ್ರ ಕುರಿತಾಗಿ ಆಗು ಹೋಗತಕ್ಕಂತ ವಿಚಾರದಲ್ಲಿ ಅದನ್ನು ಶ್ರೀರಾಮಕೃಷ್ಣ ಇನ್ನೊಂದು ಕಡೆ ಹೇಳ್ತಾರೆ. ಎಲ್ಲೋ ರಾವಣ ಸತ್ರೆ ಇಲ್ಲಿ ಬೇಹುಲ ಹತ್ತು ಹತ್ತು ಮಾಡಿ ಹೋದಂತೆ ಅಂತ, ಎಲ್ಲೋ ಏನೋ ಆಯಿತು ಅಂತೇಳಿ ಇಲ್ಲಿ ನಾವು ಒದ್ದಾಡೋದು. ನಮ್ಮ ಪಾಡಿಗೆ ನಾವು ಭಗವಂತನ ಸ್ಮರಣೆ ಮಾಡಿಕೊಂಡು ಆನಂದವಾಗಿರೋದು ಬಿಟ್ಟು ಸ್ವಾರ್ಥ ಆಗಿಲ್ವೇ ಅಂತ ಕೇಳಬಹುದು. ಹಾಗೂ ಅನ್ನುವರು ಇದ್ದಾರೆ, ಪರಾರ್ಥವನ್ನ ಪರಮಾರ್ಥವನ್ನು ಯಾರು ಬಯಸ್ತಾರೋ ಅವರೇ ನಿಸ್ವಾರ್ಥಿಗಳು. ಅನಂತವಾದದ್ದನ್ನ ಬಯಸಿದಾಗ ಅಲ್ಲಿ ಸ್ವಾರ್ಥಕ್ಕೆ ಅವಕಾಶವೇ ಇಲ್ಲ. ನೆನಪಿಟ್ಕೊಳ್ಳಿ ಈ ಮಾತು, ಅನಂತದಲ್ಲಿ ಸ್ವಾರ್ಥವೇ ಇಲ್ಲ, ಪರಮಾತ್ಮ ಅನಂತ. ಆದ್ರಿಂದ ಅವನನ್ನು ನಾವು ಭಜಿಸಿದಾಗ ನಾವು ನಿಜವಾಗಿಯೂ ನಿಸ್ವಾರ್ಥಿಗಳಾಗ್ತೇವೆ, ಯಾಕೆ ಅವನು ಪರಮಾರ್ಥ. ಹೀಗೆ ಶ್ರೀರಾಮಕೃಷ್ಣರು ಸಂಪೂರ್ಣ ಶರಣಾಗಿ ಭಗವಂತನನ್ನ ಕರೆಯುವಂತಹ ಒಂದು ಪಾಠವನ್ನು ಹೇಳಿಕೊಡ್ತಾ ಇದ್ದಾರೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ 17 ಅಧ್ಯಾಯಗಳವರೆಗೆ 18 ಅಧ್ಯಾಯವನ್ನು ಕೂಡ ವಿವರಿಸಿ ವಿವರಿಸಿ ವಿವರಿಸಿ ವಿವರಿಸಿ ವಿವರಿಸಿ ಜೀವ, ಜಗತ್ತು, ಜನ್ಮಾಂತರ, ಕರ್ಮಾಂತರ, ಲೋಕಾಂತರ ಇವುಗಳೆಲ್ಲವನ್ನೂ ಕೂಡ ವಿವರಿಸಿ ಕೊನೆಯಲ್ಲಿ ಒಂದು ಮಾತು ಹೇಳಿಬಿಡ್ತಾನೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ನಿಜವಾದ ಆಧ್ಯಾತ್ಮಿಕ ಜೀವನದ ಸಾರ ಅಂದ್ರೆ ಇಷ್ಟೇ, ಬಾಕಿ ಉಳಿದವ್ರನ್ನೆಲ್ಲ ಕೇಳೋದಿಕ್ಕೆ ಅಷ್ಟೇನೆ, ಕೇಳೋದಿಕ್ಕೆ ಆಹಾ ಆಹಾ ಆಹಾ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂತ. ಕೊನೆಗೇನಿದೆ, ಆಮೇಲೆ ಹೋಗಿ ಊಟ ಇಡ್ಲಿ ತಿನ್ನೋದು ಅಷ್ಟೇನೆ. ನಿಜವಾದ ಆನಂದ ಬರೋದು ಯಾವಾಗ ಅಂತಂದ್ರೆ ಪರಮಾತ್ಮನಿಗೆ ಶರಣಾಗಿ ಪರಮಾತ್ಮನ ಕೃಪೆಗೆ ಒಳಗಾದಾಗ ಮಾತ್ರ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ. ಎಷ್ಟು ಸ್ವಾರಸ್ಯವಾಗಿದೆ, ಸರ್ವಧರ್ಮಾನ್ ಪರಿತ್ಯಜ್ಯ. ಧರ್ಮ ಅಂತಂದ್ರೆ ಬೇರೆ ಬೇರೆ ಮನೋಭಾವಗಳು, ಅದಕ್ಕೆ ನಾನಾ ಬಗೆಯ ಅರ್ಥವನ್ನು ಕಲ್ಪಿಸಿದ್ದಾರೆ, ಒಂದೆರಡು ಅರ್ಥ ಅಲ್ಲ, ಬಹಳ ಕಷ್ಟಕರವಾದಂತಹ ಒಂದು ವಾಕ್ಯ ಅದು. ಮುಖ್ಯವಾಗಿ ಇದನ್ನ ಅರ್ಥ ಮಾಡ್ಕೊಳ್ಳಿ, ಹಾಗೋ ಹೀಗೋ ಅಂತ ಹೇಳ್ತಕ್ಕಂತಹದ್ದು ಚಿಂತನ ಮಂಥನಗಳು, ಈ ತರದ ಮನೋಧರ್ಮಗಳು ಬೇಕಾದಷ್ಟಿರುತ್ತವೆ. ನನ್ನದು ಆ ರೀತಿಯ ಮನೋಭಾವ, ನಿನ್ನದು ಈ ರೀತಿಯ ಮನೋಭಾವ, ಹಾಗಿದ್ರೆ ಸರಿ ಹೀಗಿದ್ರೆ ತಪ್ಪು ಅಂತ ಏನೇನೋ ಜಗಳಾಡ್ತಿರ್ತಾರಲ್ಲ, ಇದೆಲ್ಲವನ್ನು ಕೂಡ ಬಿಟ್ಟು ಅಂತ ಅರ್ಥ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಏಕ, ಏಕದಲ್ಲಿ ಮನಸ್ಸು ನಿಂತಾಗ ಯೋಗ, ಅನೇಕದಲ್ಲಿ ಮನಸ್ಸು ನಿಂತಾಗ ಭೋಗ ಮತ್ತು ರೋಗ ಎಲ್ಲವೂ ಕೂಡ. ಮಾಮೇಕಂ ಶರಣಂ ವ್ರಜ, ನೀನು ಸರ್ವ ಧರ್ಮವನ್ನು ಪರಿತ್ಯಾಗ ಮಾಡಿದಾಗ ಏನಾಗುತ್ತೆ ಗೊತ್ತೇನೋ, ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ. ಏನೇನು ಪಾಪಗಳೆಲ್ಲ ಇರಬಹುದು ಜನ್ಮಾಂತರಗಳದ್ದು, ಅವೆಲ್ಲವನ್ನು ಕೂಡ ಹೋಗಲಾಡಿಸ್ತೇನೆ ಅರ್ಜುನ. ಅಯ್ಯೋ ಇಷ್ಟೊಂದು ಪಾಪ ಇದೆಯಲ್ಲ, ಹೇಗೋಗುತ್ತೆ, ಇವನೇ ಹೋಗಲಾಡಿಸ್ಕೊಳ್ಬೇಕು ಅಂತ ನುಹ ಕೂತಿರ್ತಾನೆ ಮನುಷ್ಯ. ಭಗವಂತನ ಹೇಳ್ತಾನೆ, ನಾನ್ ತೊಳಿತೇನೆ ಅದನ್ನ ಅಂತ. ಜ್ಞಾನಾಗ್ನಿ ಭಸ್ಮಸಾತ್ ಗುರುತೆ ಅರ್ಜುನ, ಜ್ಞಾನಾಗ್ನಿ ಅಂತ ಹೇಳ್ತಕ್ಕಂಥದ್ದು ಎಲ್ಲ ಪಾಪಗಳನ್ನು ಕೂಡ ಭಸ್ಮೀಭೂತವನ್ನಾಗಿಸ್ತದೆ. ಜ್ಞಾನ ಜ್ಯೋತಿ ಅಂತ ಹೇಳ್ತಕ್ಕಂಥದ್ದು ಒಳಗಡೆ ಹೊತ್ಕೊಳ್ತು ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಕತ್ತಲು, ಎಷ್ಟು ವರ್ಷಗಳಿಂದ ಕೂಡಿದಂತಹ ಕತ್ತಲು ಕೂಡ ಕ್ಷಣ ಮಾತ್ರದಲ್ಲಿ ಖಾಲಿಯಾಗಿ ಹೋಗ್ಬಿಡುತ್ತದೆ. ಪರಮಾತ್ಮನಿಗೆ ಸಾಧ್ಯವಾಗದೇ ಇರತಕ್ಕಂಥದ್ದು ಯಾವುದೂ ಇಲ್ಲ. ಆದರೆ ನಮ್ಮ ಪ್ರಯತ್ನ ಏನು ಅಂತ ಹೇಳಿದ್ರೆ ಬಿಡ್ತಕ್ಕಂಥದ್ದು, ಬಿಡೋದಿಲ್ಲ ಅದು, ಅದೇ ನಮ್ಮ ತಾಪತ್ರಯ. ಗೊತ್ತೋ ನಾನು ಬಿಟ್ಟೆ ಅಂತ ಅನ್ನೋದನ್ನು ಹಿಡ್ಕೊಂಡಿರ್ತಾನ ಅವನು. ಹರಿಕಥೆ ದಾಸರು ಕಾಶಿಗೆ ಹೋಗಿ ಕೋಪ ಬಿಟ್ಟು ಬಂದವ್ರನ್ನ ಕತೆ ಹೇಳಲ್ವೇ. ಕೋಪ ಬಿಟ್ಟು ಬಂದ್ರಂತೆ ಅವರು, ಭಗವಂತ ಪರೀಕ್ಷೆ ಮಾಡೋದಕ್ಕೋಸ್ಕರ ವೇಷ ಪಲ್ಲಟ ಮಾಡಿಕೊಂಡು, ಏನ್ ರಾಯರೇ ಕಾಶಿಗೆ ಹೋದ್ರಲ್ಲ, ಏನ್ ಬಿಟ್ರಿ? ಕೋಪ ಬಿಟ್ಟೆ ಕಣಪ್ಪ. ಹೌದಾ, ಬಹಳ ಒಳ್ಳೇದು. ಒಂದಷ್ಟು ದೂರ ಹೋದ್ಮೇಲೆ ಪುನಃ ಅವನು ಕಾಣಿಸ್ಕೊಂಡ? ರಾಯರೇ ನಿಜಕ್ಕೂ ನೀವು ಕೋಪ ಬಿಟ್ರ? ಹೌದಪ್ಪ ಬಿಟ್ಟೆ, ಅದೊಂದು ತೊಂದರೆ ಕೊಡ್ತಾ ಇತ್ತು ಬಿಟ್ಟೆ. ಆಮೇಲೆ ಸ್ವಲ್ಪ ದೂರ ಹೋದ್ಮೇಲೆ, ರಾಯರೇ ನೀವು ಕೋಪ ಬಿಟ್ಟಿದ್ದು ಖಾತ್ರಿ ಆಯ್ತಾ ನಿಮ್ಗೆ? ನಿಮ್ ಅನಿಸ್ತಾ ನೀವು ಕೋಪ ಬಿಟ್ಟೆ? ಏನಪ್ಪ ಕೋಪ ಬಿಟ್ಟೆ ಕಣೋ, ಅಷ್ಟು ಗೊತ್ತಾಗಲ್ಲ ನಿಮ್ಗೆ? ಹೇಳಿದ್ದಲ್ಲ ಕೋಪ ಬಿಟ್ಟೆ. ಅಷ್ಟು ದೂರ ಹೋದ್ಮೇಲೆ ಪುನಃ ಕೇಳಿದ, ರಾಯರೇ ಕೋಪ ಬಿಟ್ಟದ್ದು ಹೌದಾ ನೀವು? ಏ ಬಿಟ್ಟೆ ಕಣೋ. ಆ ಬಿಡುವ ಕೆಲಸ ಇದೆಯಲ್ಲ ಅದು ಒಂದು ಸ್ವಲ್ಪ ಕಷ್ಟ. ಅದಕ್ಕೋಸ್ಕರ ಪ್ರತಿದಿನ ಸಾಧನೆ ಭಜನೆ ಸಾಧನೆ ಭಜನೆ, ಪ್ರಾಮಾಣಿಕವಾದಂತಹ ಸಾಧನೆ ಭಜನೆ ಎದೆಯಿಂದ ಹರಿತಾ ಇರಬೇಕು. ಮನಸ್ಸು ಎಲ್ಲೆಲ್ಲೋ ಹರಿತಾ ಇರುತ್ತಲ್ಲ, ಅದನ್ನೆಲ್ಲ ಸೇರಿಸಿ ಭಗವಂತನ ಕಡೆಗೆ ಹರಿತಾ ಇರಬೇಕು. ಅದಕ್ಕೆ ಬಗೆ ಬಗೆಯ ಶ್ಲೋಕಗಳನ್ನ, ಬಾಕಿ ಉಳಿದ ಭಕ್ತಾದಿಗಳೆಲ್ಲ ಮಾಡಿದಂತಹ ಪ್ರಾರ್ಥನೆಗಳನ್ನ ಸಂಗ್ರಹಿಸಿಕೊಂಡು ನಾನು ಕೂಡ ಹಾಗೆ ಮಾಡ್ತೇನೆ. ಸ್ವಲ್ಪ ಸ್ವಲ್ಪ ಅನುಕರಣೆ ಆಮೇಲೆ ಅನುಸರಣೆ ಆಗ್ತದೆ. ಆ ರೀತಿಯಲ್ಲಿ ನಮ್ಮ ತನುಮನ ಎಲ್ಲವನ್ನು ಪ್ರವಾಹವನ್ನ ಭಗವಂತನ ಕಡೆಗೆ ಹರಿಸುವಂತೆ ಆಗಬೇಕು ಅಂತ ಅನ್ನೋದನ್ನು ಶ್ರೀರಾಮಕೃಷ್ಣ ಹೇಳ್ತಾರೆ. ಭಗವಂತನನ್ನು ಕೇವಲ ವಿಚಾರ ಮೂಲಕ ಅರಿಯೋದಕ್ಕೆ ಸಾಧ್ಯವಿಲ್ಲ, ಆತನಿಗೆ ದಾಸನಾಗಿ ಆತನಿಗೆ ಶರಣಾಗತನಾಗಿ ಆತನನ್ನು ಕರೀಬೇಕು ಅಂತ. ಈ ರೀತಿಯಲ್ಲಿ ಭಕ್ತಿಭಾವದಿಂದ ಭಗವಂತನನ್ನು ಕರೆದು ನಮ್ಮ ಜೀವನ ಕೃತಾರ್ಥ ಆಗೋದಕ್ಕೆ ದಾರಿಯಾಗಲಿ ಅಂತ ಶ್ರೀರಾಮಕೃಷ್ಣನೇ ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಮುಂದಿನದು ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದಿನ ಶನಿವಾರ ನೋಡೋಣ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.